ಅಚ್ಛಾ, ಏನ್ ಆಪರೇಟಿವ್ ಆಗಿರ್ಬೇಕು? ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್ ಪೂರ್ತಿ ಫ್ರೀ. ಎಲ್ಲಿಗೆ ಅಡ್ಮಿಷನ್ ಮಾಡ್ಸೋಕೆ? ಖಾತೆ ಆಯ್ತು ಆಕ್ಟಿವ್. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗದಲ್ಲಿ ಮಲ್ಲಿಗೆ ಹೂವಿನ ಕೃಷಿ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಮಾಳಗೊಂಡನಹಳ್ಳಿಯ ಕೃಷಿಕ ಎಂ ಸೋಮೇಶ್ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ, ಜನಪದ ಗೀತೆಗಳನ್ನು ಕೇಳಬಹುದು. ಎಸ್ಜೆಎಂ ವಿದ್ಯಾಪೀಠದ ಅಡಿಯಲ್ಲಿ ನಡೆಯುತ್ತಿರುವ ಎಸ್ಜೆಎಂ ಕಾಲೇಜ್ ಆಫ್ ಫಾರ್ಮಸಿ ಚಿತ್ರದುರ್ಗ, ಇಲ್ಲಿ 2 ವರ್ಷದ ಡಿಫಾರ್ಮಾ, 4 ವರ್ಷದ ಬಿಫಾರ್ಮಾ, 6 ವರ್ಷದ ಫಾರ್ಮಾ ಡಿ ಹಾಗೂ 2 ವರ್ಷದ ಎಂಫಾರ್ಮಾ ಕೋರ್ಸ್ಗಳಿಗೆ ಈ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448524222 ಅಥವಾ 9036071902. LIC ಜೀವನ್ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. LIC ಜೀವನ್ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. LIC ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಹಲ್ಲಿನ ಯಾವುದೇ ಸಮಸ್ಯೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಸಿಟಿ ಸ್ಕ್ಯಾನ್ ಮತ್ತು ಫುಲ್ ಮೌತ್ ಎಕ್ಸ್ರೇ ಹಾಗೂ ಯಾವುದೇ ನೋವಿಲ್ಲದೆ 24 ಗಂಟೆಗಳಲ್ಲಿ ಇಂಪ್ಲಾಂಟ್ ಮೂಲಕ ಫಿಕ್ಸ್ಡ್ ಹಲ್ಲುಗಳ ಜೋಡಣೆ ಮಾಡಲಾಗುವುದು. ಡಾಕ್ಟರ್ ಶಿವಕುಮಾರ್ ಅವರು ಸ್ವಿಟ್ಜರ್ಲ್ಯಾಂಡಿನಿಂದ ತರಬೇತಿ ಪಡೆದು ಚಿತ್ರದುರ್ಗದಲ್ಲಿ ವಿನೂತನವಾಗಿ ಪ್ರಾರಂಭಿಸಿರುವ ಶ್ರೀ ಗುರು ಕೊಟ್ಟೂರೇಶ್ವರ ಡೆಂಟಲ್ ಕ್ಲಿನಿಕ್ ಮತ್ತು ಇಂಪ್ಲಾಂಟ್ ಸೆಂಟರ್ನಲ್ಲಿ ಲಭ್ಯ. ಸ್ಥಳ: ಸ್ಟೇಡಿಯಂ ರಸ್ತೆ, ಬುದ್ಧ ಸರ್ಕಲ್, ದೊರೆಸ್ವಾಮಿ ಲೇಔಟ್, ಚಿತ್ರದುರ್ಗ. ಫೋನ್ ಸಂಖ್ಯೆ 8762161864. ಈಗ ಮಲ್ಲಿಗೆ ಹೂವಿನ ಕೃಷಿ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಮಾಳಗೊಂಡನಹಳ್ಳಿಯ ಕೃಷಿಕ ಎಂ ಸೋಮೇಶ್ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆ ತಾಲೂಕು ಮಾಳಗೊಂಡನಹಳ್ಳಿಯ ಕೃಷಿಕರಾದ ಎಂ ಸೋಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಮಲ್ಲಿಗೆ ಬೆಳೆಯನ್ನು ಬೆಳೀತಿದ್ದಾರೆ. ಅಲ್ಲಿ ಎಷ್ಟು ವರ್ಷದಿಂದ ಮಲ್ಲಿಗೆ ಬೆಳೀತಿದ್ದಾರೆ, ಮಲ್ಲಿಗೆ ಬೆಳೆ ಯಾವ ರೀತಿ ಲಾಭದಾಯಕ, ಇದನ್ನು ಬೆಳೆಯೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ ಕೃಷಿಕರಿಗೆ, ಮತ್ತು ಅದರ ಅನುಭವಗಳು ಏನೇನಿದ್ದಾವೆ, ಈ ಎಲ್ಲ ವಿಷಯಗಳನ್ನ ಹಂಚಿಕೊಳ್ಳಿಕ್ಕೆ ಇವತ್ತು ನಮ್ಮ ಆಕಾಶವಾಣಿಗೆ ಬಂದರೆ. ಸೋಮೇಶ್ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಸೋಮೇಶ್ ಅವರೇ, ಈ ಕೃಷಿ ಬದುಕಾಲ ಎಷ್ಟು ದಿವಸದಿಂದ ಮಾಡ್ತಾ ಇದ್ರು? ಸರ್, ನಾವು ಈಗ ಕಳೆದ ಒಂದು 4 ವರ್ಷದಿಂದ ಮಾಡ್ತಾ ಇದೀವಿ. ಮುಂಚೆ ಎಲ್ಲ ನಾವು ಸ್ಟಡಿ ಮಾಡಿದಾರು, ಮತ್ತೆ ಬೇರೆ ಕಡೆ ಏನ್ ಕೆಲಸ ಮಾಡೋದು ಅಂತೇಳಿ ನಾವೇ ಸ್ವಂತ ನಮ್ಮ ಜಮೀನು ಇರೋ ಕಾರಣಕ್ಕೆ ನಮ್ಮ ಅಪ್ಪಾಜಿಯವ್ರು ಏನ್ ಮಾಡ್ತಿದ್ರು, ಅದೇ ಭತ್ತ ಬೆಳೀತಿದ್ರು ನಮ್ಮ ಅಪ್ಪಾಜಿಯವರೆಲ್ಲ. ನಾವು ಅದನ್ನ ಮಾಡಿ ಈಗ ತೋಟಗಾರಿಕೆ ಬೆಳೆಗಳನ್ನು ಹೆಚ್ಚು ಅಳವಡಿಸ್ಕೊಂಡಿದ್ದೀವಿ ಸರ್. ಹಾಗಾಗಿ ನಾವು ಈಗ ಮಲ್ಲಿಗೆ ಹೂವು, ಅಡಿಕೆ, ತೆಂಗು, ಮತ್ತೆ ಮಹಾಗನಿ, ಆಗ್ರೋ ಫಾರೆಸ್ಟ್ರಿ ಮಹಾಗನಿಗಳು, ಈ ತರ ಎಲ್ಲ ಮಿಶ್ರ ಬೆಳೆಗಳನ್ನು ಬೆಳೀತಾ ಇದೀವಿ ಸರ್. ಯಾಕೆ ಆಸಕ್ತಿ ಕೃಷಿ ಮೇಲೆ ನಿಮಗೆ? ಸರ್, ಅಪ್ಪಾಜಿಯವರು ಮಾಡ್ದಾಗಿದ್ದನು ನಾವು ಅವ್ರ ಜೊತೆಗೆ ನೋಡ್ಕೊಂತ ಬಂದಿದೀವಿ. ಅದರಲ್ಲಿ ಈಗ ಸರಿಯಾಗಿ ಮಳೆ ಬಂದು, ಸರಿಯಾದ ಕಾಲಕ್ಕೆ ಬೋರ್ ನೀರು ಸಿಕ್ಕು, ಸರಿಯಾದ ಬೆಳೆ ಬೆಳೆದು ಸರಿಯಾದ ಬೆಲೆ ಸಿಕ್ತು ಅಂತಂದ್ರೆ ಯಾವ ನೌಕರಿಲಿ ಸಿಗದಂತ ಲಾಭ ನಮಗೆ ಕೃಷಿಲೇ ಸಿಗುತ್ತೆ ಸರ್. ಹಾಗಾಗಿ ನಾವು ಕೃಷಿನ ಮಾಡ್ತಾ ಇದೀವಿ ಸರ್. ನಾವು ಸಾಕಷ್ಟು ಜನ ರೈತರನ್ನ ಮಾತಾಡಿಸ್ತಿರ್ತೀವಿ, ಏನ್ ಕೃಷಿ ಏನಂತ ಲಾಭದಾಯಕ ಅಲ್ಲ ಸರ್, ಸರಿಯಾಗಿ ಮಳೆ ಬರ್ತಾ ಇಲ್ಲ, ಸರಿ ಬೆಳೆ ಬರ್ತಿಲ್ಲ, ಬೆಳೆದಂತ ಕೂಡ ಬೆಲೆ ಇಲ್ಲ ಅಂತಂದೆಲ್ಲ ಹೇಳ್ತಿರ್ತಾರೆ. ಅಂತಂದ್ರೆ ಈ ಕೃಷಿ ಬದುಕಿಗೆ ಬಂದಿದ್ರ, ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾಗಿದ್ರೆ? ಸರ್, ಇದು ಕೃಷಿ ಬದುಕು ಲಾಭದಾಯಕ ಸರ್, ಅದನ್ನ ನಾವು ಅದನ್ನ ತಕ್ಕಂಗೆ ಅಳವಡಿಸ್ಕೊಳ್ಬೇಕು ಸರ್. ಯಾಕಂದ್ರೆ ಈಗ ಮಳೆ ಕಡಿಮೆ ಆಯ್ತು ಅಂತಂದ್ರೆ ಇರೋ ಬೋರ್ ನೀರ್ನಲ್ಲೇ ಡ್ರಿಪ್ ಮಾಡೋ ಅಂತ ಅಳವಡಿಸ್ಕೋಬೇಕು ಸರ್. ಹನಿ ನೀರಾವರಿ ಪದ್ಧತಿಗಳನ್ನ ಅಳವಡಿಸ್ಕೋಬೇಕು. ಬರೀ ನಾವು ಆವಾಗಿನ ಕಾಲದಂದ್ರೆ ಆ ನೀರು ಕಟ್ತಾ ಇದ್ವಿ, ನಾವು ಆ ನೀರು ಕಟ್ಟಿ ಕಟ್ಟಿ ಅಂದ್ರೆ 1 ಎಕರೆ ಬೆಳಿತೀವಿ ಸರ್. ಅದೇ ನೀರಲ್ಲಿ 8 ಎಕರೆಗಳಂತಲೇ ಬೆಳಿಬಹುದು ಸರ್. ಹಾಗಾಗಿ ನಮಗೆ ನೀರಾವರಿ ಚೆನ್ನಾಗಿ ಅಳವಡಿಸ್ಕೋಬೇಕು ಸರ್, ತಂತ್ರಜ್ಞಾನ ಚೆನ್ನಾಗಿ ಬಳಸ್ಕೋಬೇಕು ಸರ್. ಅದ ತಕ್ಕ ಜಮೀನು ಎಷ್ಟು ಎಕರೆ ಇದೆ ನಿಮ್ದು? ಸರ್, ನಮ್ದು 3.5 ಎಕರೆ ಜಮೀನ್ ಇದೆ ಸರ್. 1 ಎಕರೆ ತೆಂಗಿನ ತೋಟ, 2 ಎಕರೆ ಅಡಿಕೆ ಕಟ್ಟಿದ್ದೀವಿ ಸರ್ ಈ ವರ್ಷ. ಅದರಲ್ಲೇ ಮಲ್ಲಿಗೆ ಹೂವು ಇದೆ ಸರ್. 1 ಎಕರೆ ಮೆಕ್ಕೆಜೋಳ ಹಾಕಿದ್ದೀವಿ ಸರ್. ಮತ್ತೆ ಹಸುಗಳನ್ನ ಕಟ್ಟಿದ್ದೀವಿ ಸರ್. ಹೈನುಗಾರಿಕೆನ ಜೊತೆಗೆ ಹಾಕ್ತಾ ಇದೆ ಸರ್. ಈ ಅಡಿಕೆ, ತೆಂಗು ಎಲ್ಲ ಮಿಶ್ರ ಬೆಳೆಗಳು ಬೆಳೀತಾರೆ, ಮಲ್ಲಿಗೆ ಹೂವು ಬೆಳೀತಾರೆ, ಮೆಕ್ಕೆಜೋಳ ಎಲ್ಲ ಬೆಳೀತಾ ಇದ್ರ. ಈಗ ಸಾಕಷ್ಟು ಜನ ರೈತರು ಒಂದೇ ತರ ಬೆಳೆಗಳನ್ನ ಬೆಳೀತಾರೆ, ಒಂದೇ ತರ ಬೆಳೆಗಳು ಬೆಳೆದಾಗ ಒಂದ್ಸರಿ ಲಾಸ್ ಆಗುತ್ತೆ, ಲಾಭ ಬರುತ್ತೆ. ಹಂಗಾಗ್ಬಿಟ್ಟು ನಾವು ಈ ತರ ಮಿಶ್ರ ಬೆಳೆಗಳನ್ನ ಆಯ್ಕೆ ಮಾಡ್ಕೊಂಡಾಗ ಒಂದ್ ಬೆಳೆ ಲಾಸ್ ಆದ್ರೆ ನನ್ನ ಬೆಳೆ ಕೈ ಹಿಡಿಯುತ್ತೆ ಅಂತೀರಾ? ಹೌದು ಸರ್, ಈಗ ಮಿಶ್ರ ಬೆಳೆ ಸರ್, ಈಗ ನಾವೀಗ ಮಲ್ಲಿಗೆ ಒಂದೇ ಹಾಕಿದ್ರೆ ಮೊನ್ನೆ ಈಗ ಮಲ್ಲಿಗೆ ರೇಟ್ ಬಿದ್ದಿತ್ತು ಸರ್, ರೇಟ್ ಕಡಿಮೆ ಆಗಿತ್ತು. ಆವಾಗಿನ ಲೆಕ್ಕಕ್ಕೆ ನೋಡ್ಕೊಂಡ್ರೆ ನಾವೇ ಇನ್ನು ಕೂಲಿ ಕೈದಾಗಿ ಕೊಡ್ಬೇಕಾಗುತ್ತೆ. ಆ ಥರ ಒಂದೇ ಬೆಳೆ ಬೆಳ್ಕಂದ್ರೆ ಆ ಥರ ಲಾಸ್ ಆಗುತ್ತೆ ಸರ್. ನಮಗೆ ಜೊತೆಗೆ ಈಗ ಅಡಿಕೆ ಇರೋದ್ರಿಂದ ಮುಂದೆ ಅಡಿಕೆ ಬರುತ್ತನ್ನೋ ನಂಬಿಕೆ ಏನಾದರೂ ಇರೋ ಸರ್? ಜೊತೆಗೆ ಬೇರೆ ಬೆಳೆಗಳನ್ನ ಬೆಳ್ಕೊಂಡು ಮೆಕ್ಕೆಜೋಳ, ತೆಂಗಿನ ಕಾಯಿದ ಇಳುವರಿ ಅವೆಲ್ಲ ಬರೋದ್ರಿಂದ ನಮಗೆ ಈ ಇದ್ರದ್ದು ಏನು ನಷ್ಟ ಆಗಿತ್ತಲ್ಲ ಸರ್, ಅದು ಅಷ್ಟು ಕಾಣಲ್ಲ ಸರ್ ನಮಗೆ. ತೆಂಗು ಎಷ್ಟು ಗಿಡದಾವೆ? ತೆಂಗಿನ ಗಿಡಗಳು ಸರ್, ತೆಂಗು 100 ಗಿಡ ಇದಾವೆ ಸರ್, 1.5 ಎಕರೆ ಜಾಗದಲ್ಲಿದೆ. ತೆಂಗು 100 ಗಿಡಗಳಿದಾವೆ, ಕಾಯಿ ಬರ್ತಾ ಇದೆ ಸರ್. ಅಲ್ಲ, ಅಪ್ಪಾಜಿಯವ್ರು ಹಾಕಿದ್ದು ಸರ್ ಅದು, ಈಗ 35 ತೆಂಗಿನ ಗಿಡಗಳು. ಈಗ ಕಾಯಿ ಇಳುವರಿ ಕಮ್ಮಿ ಆಗಿದ್ರಿಂದ ಅದೇ ನಡುವೆ ಇರೋಂಥ ಜಾಗದಲ್ಲಿ ನಾವು ಮಹಾಗನಿಗಳನ್ನ ಹಾಕಿದ್ದೀವಿ ಸರ್, ಅಗ್ರೋ ಫಾರೆಸ್ಟ್ರಿನ. ಈಗ 35 ಆದ್ಮೇಲಿದ್ದ ಕಾಯಿಗಳು ಇಳುವರಿ ಭಾಳ ಕಡಿಮೆ ಆಯ್ತು ಸರ್. ಅದು ಬೇರೆ ನುಸಿ ರೋಗ ಒಂದು ಸ್ವಲ್ಪ ಬಂದು ಸಿಡ್ಲು ಒಂದು 1/2 ಎಕರೆ ಬಡ್ದಿತ್ತು. ಅದು ತೆಗೆದ್ಮೇಲೆ ಅಲ್ಲಿ ಜಾಗದಲ್ಲೆಲ್ಲ ಮಹಾಗನಿ ಅಗ್ರೋ ಫಾರೆಸ್ಟ್ ಗಿಡಗಳನ್ನೆಲ್ಲ ಹಾಕಿದ್ದೀವಿ ಸರ್. ಸುತ್ತಲೆಲ್ಲ ಅಗ್ರೋ ಫಾರೆಸ್ಟ್ ಗಿಡಗಳನ್ನ ಹಾಕಿದ್ದೀವಿ ಸರ್. ಈ ತೆಂಗಿನ ಜೊತೆಗೆ ಅರಣ್ಯ ಬೆಳೆಗಳು ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ಈಗ ಅರಣ್ಯ ಬೆಳೆಗಳು ಅಂತಂದ್ರೆ ನೀವು ಬಹಳ ಕಡೆ ಕೇಳಿರೋ ತರನೇ ಫಿಕ್ಸ್ಡ್ ಡೆಪಾಸಿಟ್ ಸರ್ ಅದು. ಯಾಕಂದ್ರೆ ಒಂದ್ಸತಿ ಹಾಕಿದ್ವಿ ಅಂದ್ರೆ ನಾವು 15 ಒಳಗೆ ಹೆಂಗ್ ಬ್ಯಾಂಕ್ ಅಲ್ಲಿ ಹೊರಗಡೆ ತೆಗಿತೀವೋ ಆ ತರ ಸರ್ ನಮ್ಮ ಹೊಲದಲ್ಲಿ ಇರುತ್ತೆ. ನಮಗೆ ಬೇಕಾದ ತಗೊಂಡ ಸರ್, ಯಾವುದೇ ಕಾರಣಕ್ಕೂ ಮಳೆ ಬರಲಿಲ್ಲ ಅಂತಂದ್ರು ಲಾಸ್ ಆಗಲ್ಲ. 3 ವರ್ಷವರೆಗೂ ಕಷ್ಟ ಆಗ್ಬೋದು ಸರ್ ಬೆಳೆಸಕ್ ನೀರು ಕೊಡೋಕೆ. ಆಮೇಲೆ ಇದು ಯಾವ್ದಾದ್ರು 18 ಅಡಿ 20 ಅಡಿ ಒಳಗೆ ಬೇರೆ ಹೋಗಿದಿರ್ತಾವ ಸರ್, ಆರಾಮಾಗಿ ನೀರು ತಗೊಂಡು ಅವಟ್ಟಿಗೆ ಹೋಗಿ ಬೆಳೀತಾವ ಸರ್. ನಮಗೆ ಯಾವುದೇ ತರದ ಬಂಡವಾಳ ಹಾಕುವಂತದ್ದಿಲ್ಲ ಸರ್. ಇನ್ನು ಹೊಲಗಳಿಗೆ ಗೊಬ್ಬರ ಕೊಡುತ್ತೆ ಸರ್ ಅದು, ಎಲೆಗಳೆಲ್ಲ ಉದ್ರಿ. ಹಾಗಾಗಿ ನಾವು ಅರಣ್ಯ ಬೆಳೆಗಳನ್ನ ಆಯ್ಕೆ ಮಾಡ್ಕೊಂಡಿ ಸರ್. ಅದರಲ್ಲೂ ನಾನು ಮಹಾಗನಿ ಆಯ್ಕೆ ಮಾಡ್ಕೊಂಡೆ ಸರ್. ಈಗ ಶ್ರೀಗಂಧ ಅಂದ ಕಳ್ಳರ ಕಟ ಅಂತಾರೆ, ಚಿಪ್ಪು ಅವೆಲ್ಲ ಅಳವಡಿಸ್ಬೇಕಂತಾರೆ, ಅದೆಲ್ಲ ಸುಮಾರು ರಿಸ್ಕ್ ಜಾಸ್ತಿ. ನಮಗೆ ಕಡಿಮೆ ರಿಸ್ಕ್ ಇರೋ ಬೆಳೆ ಯಾವುದು ಅಂತ ನಾನು ಹುಡುಕಿದಾಗ ನನಗೆ ಈ ಸಿಕ್ಕಿದ್ದು ನಮ್ಮ ಮಹಾಗನಿ ಸರ್. ಹಾಗಾಗಿ ಮಹಾಗನಿ ಗಿಡಗಳನ್ನ ಹಾಕೊಂಡಿದ್ದೀನಿ ಸರ್. ಮತ್ತೆ ತೆಂಗಿದೆ ಅಂತಂದ್ರೆ ತೆಂಗೆಲ್ಲ ಏನು ಎಳ್ನೀರ್ ಮಾರಾಟ ಮಾಡ್ತಿರೋ, ಕಾಯಿ ಮಾಡಿ ಮಾರಾಟ ಮಾಡ್ತಿರೋ, ಅಥವಾ ಕೊಬ್ಬರಿ ಮಾಡಿ ಮಾರಾಟ ಮಾಡ್ತಿರೋ ಸರ್? ನಾವೆಲ್ಲ ಕಾಯಿ ಉದ್ರಗಾಯಿನೇ ಕೊಡ್ತೀವಿ ಸರ್. ಎಲ್ಲ ಊರಲ್ಲೇ ಕೊಡ್ತೀವಿ, ಮತ್ತೆ ವರ್ಷಕ್ಕೊಮ್ಮೆ ಇಲ್ಲ 6 ತಿಂಗಳಿಗೊಮ್ಮೆ ಮಾರ್ಕೆಟಿಗೆ ತಂದು ಹಾಕ್ತೀವಿ ಸರ್. ಅಲ್ಲಿ ಮಾರ್ಕೆಟ್ಗೆ ಹಾಕಿದ್ರೆ ನಮಗೆ ಒಮ್ಮೆ ಡೈರೆಕ್ಟ್ ಆಗಿ ಬರುತ್ತೆ ಸರ್, ಇಲ್ಲ ಊರಲ್ಲಿಗಳಲ್ಲ ನಮಗೆ ಖರ್ಚಿಗೆ ಹಾಕ್ತಾ ಇರೋ ಸರ್, ಡೈಲಿ ಹೋಗ್ತಾ ಇರ್ತಾರೆ. ಕಾಯಿಗೆಲ್ಲ ಒಳ್ಳೆ ಬೆಲೆ ಸಿಗ್ತಾ ಇದೆಯಾ ಸರ್? ಇತ್ತೀಚಿಗೆ ಸಿಗ್ತಾ ಇದೆ ಸರ್, ಮುಂಚೆ ಈಗ ಒಂದು 4 ವರ್ಷ ಕೆಳಗಡೆ ಎಲ್ಲ ಕಡಿಮೆ ಆಗಿತ್ತು ಸರ್ ಬೆಲೆ. ಇತ್ತೀಚೆಗೆ ಎಲ್ಲ ತೋಟಗಾರಿಕೆ ಅಡಿಕೆ ಜಾಸ್ತಿ ಬೆಳೆಗಳು ಆಗ್ತಾ ಇರೋದ್ರಿಂದ ಈ ತೆಂಗಿನ ಬೆಳೆಗಳನ್ನ ಯಾರು ಆಗ್ತಾ ಇಲ್ಲ ಸರ್. ಮತ್ತೆ ತೆಂಗು ಮಲೆನಾಡು ಕಡೆಗೆಲ್ಲ ತೆಂಗು ಸಹ ಹೋಗ್ತಾ ಇದೆ ಸರ್. ಹಾಗಾಗಿ ನಮ್ಮ ಕಡೆ ಈಗ ಮುಂಚೆ ಎಲ್ಲ 5 ರೂಪಾಯಿ 10 ರೂಪಾಯಿ ಅಂತಿದ್ವಿ, ಈಗ 15 ರೂಪಾಯಿ ಗಂಟಲೆ ಹೋಗಿದೆ ಸರ್ ಕಾಯಿ. ಹಾಗೆ ನಮ್ಗೆ ಕಾಯಿನ ಲಾಭ ಇದೆ ಸರ್. ಒಂದು ಗಿಡ ಏನಿಲ್ಲ ಅಂದ್ರೆ 50 ಕಾಯಿ ಬಿಟ್ಟರೆ ನಮಗೆ ಲಾಭ ಆಗುತ್ತೆ ಸರ್ ಆ ತೆಂಗಿನ ಗಿಡ. ನಾವೇನು ಗೊಬ್ಬರ ಹಾಕೋಂಥದ್ದಿಲ್ಲ, ಅನಾಡು ಗೊಬ್ಬರ ಕೊಡಬೇಕು ಏನಂತಿಲ್ಲ ಸರ್. ಬಿಲ್ದ ಜೊತೆಗೆ ಬೇರೆ ಬೆಳೆ ಬೆಳೆದ್ರ ಜೊತೆಗೆ ಅದಕ್ಕೂ ಯಾಕೋ ಗೊಬ್ಬರನೇ ಸಾಕು ಸರ್ ತೆಂಗಿನ ಗಿಡಕ್ಕೆ. ನೀವು ಹೇಳ್ದಂಗೆ ಇತ್ತೀಚೆಗೆ ಅಡಿಕೆ ಬೆಳೆಯೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತಾ ಸರ್? ಈಗ ಎಲ್ಲಾ ತರದ ಒಂದೇ ಬೆಳೆಗಳನ್ನ ಹಾಕಿದ್ರೆ ಯಾವ್ದೇ ತರದ ಈಗೇನೋ 45,000 47,000 ಕ್ವಿಂಟಲ್ಗೆ ಇರ್ಬೋದು ಸರ್. ಈಗ ಎಲ್ಲಾರ್ದು ರೈತರದ್ದು ಈಗ ಇನ್ನು ಈಗ ಹಾಕ್ದಿರೋದೆಲ್ಲ ನಮಗೆ ರಿಸಲ್ಟ್ ಗೊತ್ತಾಗದೆ 5 ವರ್ಷದ 6 ವರ್ಷ ಆಗೋವರೆಗೂ ಸರ್ ರಿಸಲ್ಟ್ ಗೊತ್ತಾಗಲ್ಲ ಸರ್ ನಮಗೆ. ಅವಾಗ ಬಂದಾಗ ಅಕಸ್ಮಾತ್ ರೇಟ್ ಬಿತ್ತು ಅಂತ ಅಂದ್ರು ನಮಗೀಗ ಈಗಿನ ಅಡಿಕೆ ಲೆವೆಲ್ ನೋಡಿದ್ರೆ ಅವಾಗಿನ ಅಡಿಕೆ ಬೆಲೆನೆ ಬೇರೆ ಇರುತ್ತೆ ಸರ್. ಅವಾಗ ಯಾಕೆ ಹಾಕಿದ್ವಿ, ಈಗ ಇರೋ ಭತ್ತನೇ ರೇಟ್ ಆಗಿಬಿಡುತ್ತೆ ಸರ್. ಈಗ ಈ ವರ್ಷ ಸರ್ ಹೋದ ವರ್ಷ ಎಲ್ಲ 2,100 ಇತ್ತು, ಈ ವರ್ಷ 3,000 ಬಂದಿದೆ ಸರ್ ಭತ್ತನೇ. ಭತ್ತ ನಮಗೆ ವರ್ಷ ಬೇಕು ಸರ್ ಊಟ ಮಾಡಕ್ಕೆ ಮೇನ್. ಈಗ ಅಡಿಕೆ ಬೆಲೆ ಅಂದ್ರೆ ಮೇನ್ ಊಟ ಮಾಡಕ್ಕಲ್ಲಲ್ಲ ಸರ್. ಹಾಗಾಗಿ ನಮಗೆ ಒಂದು 5 ಎಕರೆ ಇತ್ತು ಹೊಲ ಅಂತಂದ್ರೆ 1 ಎಕರೆ ಇಲ್ಲ 2 ಎಕರೆ ಅಡಿಕೆ ಸಾಕು ಸರ್. ಅದರಲ್ಲಿ ಅಡಿಕೆ ಹಾಕಸ್ಮ ಅಡಿಕೆ ಹಾಕಿದ್ಮೇಲೂ ಸುಮ್ಮನೆ ಖಾಲಿ ಬಿಡೋ ಬದಲಿ ಸರ್ ಮಲ್ಲಿಗೆ ಹೂವು ಗುಲಾಬಿ ಮತ್ತೆ ಅಡಿಕೆ ಒಂದು 10 ವರ್ಷ ಆದ್ಮೇಲೆ ಕಾಳುಮೆಣಸು ಏಲಕ್ಕಿ ಈ ಥರದ್ದು ಯಾವ್ದಾರು ಒಂದು ಆಲ್ಟರ್ನೇಟಿವ್ ಇಲ್ಲ ಕೊಕ್ಕೋ ಈ ಥರದ ಅವ್ರು ಹಾಕ್ಕಂಡ್ರೆ ಸರ್ ನಮ್ಗೆ ಯಾವ್ದು ಬೆಳೆ ಬೆಳೆದ್ರು ನಮಗೇನು ಲಾಸ್ ಆಗಲ್ಲ ಸರ್. ಎಲ್ಲ ಬೆಳೆಗಳು ನಾವು ಹೊಂದ್ಕೊಳ್ಳೋದು ನಾವು ಹೊಂದ್ಕೋಬೇಕಾಗುತ್ತೆ ಸರ್ ಕೆಲವು ಬೆಳೆಗಳಲ್ಲಿ. ಮತ್ತೆ ಈ ತೆಂಗು ಲಾಭದಾಯಕ ಅಂತ ಅಂದ್ಬಿಟ್ರಿ, ಮತ್ತೆ ಅಡಿಕೆ ಹಾಕೋ ಬದಲು ತೆಂಗು ಹಾಕ್ಬೋದಿತ್ತಲ್ಲ ಸರ್? ತೆಂಗು ಹಾಕ್ಬೋದಾಗಿತ್ತು ಸರ್, ಅಂದ್ರೆ ಈಗ ಎಲ್ಲ ಬೆಳೆಗಳು ಇರ್ಬೇಕಲ್ಲ ಸರ್. ಹಂಗಾಗಿ ನಾವು ಜೊತೆಗೆ ನಾನೀಗ ಅಡಿಕೆ ಹಾಕಿದ್ದೀನಿ ಅಂತಂದ್ರೆ ಅಡಿಕೆಗೆ ಒಳಗಡೆ ಬೆಳೆಯಕ್ಕೆ ಏನು ಬೆಳೆಗಳು ಬೇಕಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸರ್. ಹಾಗಾಗಿ ನಾನು ನಮ್ಮ ಹೊಲದಲ್ಲಿ ಮತ್ತೆ ಏಲಕ್ಕಿ ಗಿಡಗಳು ಆಗ್ತವಲ್ಲ ಅಂತ ತಂದು ಹಾಕಿದ್ದೀವಿ ಸರ್. ಒಂದು 20 ಗಿಡ ಹಾಕಿದ್ದಕ್ಕೆ 12 ಗಿಡ ಹತ್ಕೊಂಡಿದ್ದಾವೆ ಸರ್. ಹಾಗಾಗಿ ಏಲಕ್ಕಿ ಗಿಡ ಈ ವರ್ಷ ಹೋದ ವರ್ಷ ಹೂಬಿಟ್ಟಿದ್ದು ಸರ್. ಹಾಗಾಗಿ ಇಪ್ಪ ನೆಕ್ಸ್ಟ್ ತೆಂಗಿನ ಒಳಗಡೆ ಏಲಕ್ಕಿನೂ ಹಾಕ್ಬೋದು ಸರ್. ಹಾಗೆ ನಾವು ಮುಂಚೆ ಕನಕಾಂಬ್ರಿ ಹೂವು ನೆರಳಲ್ಲಿ ಏನು ಬರುತ್ತೋ ಆ ಥರ ಸರ್ ಕಾಳುಮೆಣಸು ಹಚ್ಬೇಕಂತ ಇದ್ದೀವಿ ಈ ವರ್ಷ. ಈಗ ಮಾಗನೇ ಹಾಕಿದ್ದೀವಿ ಸರ್, ಈಗ 500 ಗಿಡಗಳಿದಾವೆ ನಮ್ಮವು. 500 ಗಿಡಗಳಿಗೆ ನಾವು ಏನಿಲ್ಲ ಅಂದ್ರೆ ಒಂದೊಂದು ಕಾಳುಮೆಣಸು ಗಿಡ ಹಚ್ಚಿದ್ರು ಸಾಕು ಸರ್, ನಮಗೆ ಅವೇ ಸಾಕಾಗ್ತದೆ ಸರ್ ಒಳಗಡೆ ಬರೋಂಥ ಇನ್ಕಮ್. ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು ಸರ್? ಈಗ ಅಡಿಕೆ 2 ವರ್ಷದ ಸರ್, ಇನ್ನು ಸಣ್ಣದಾಗಿ ಎಲ್ಲ ನಾವು ಸಸಿ ಮಾಡಿದ್ವಿ ಸರ್, ಅಡಿಕೆ ನರ್ಸರಿ ಕೂಡ ಮಾಡಿದ್ವಿ. ಹಾಗಾಗಿ ನಾವು 1-2 ಎಕರೆ ಹಾಕಿದ್ವಿ ಸರ್. ಅಂದ್ರೆ ನಮ್ಮ ರೈತರು ನೀವು ಹೇಳ್ದಂಗೆ ಬರೀ ಅಡಿಕೆ ತೆಂಗು ಇವುಗಳು ಬೆಳೆಯೋದಲ್ಲದೆ ಅದ್ರ ಮಧ್ಯದಲ್ಲಿ ಏನೇನು ಬೆಳೆಗಳು ಬೆಳಿಬೇಕು ಅಂತ ಯೋಚನೆ ಮಾಡಿ ಒಂದು ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಬೆಳೆಯೋದ್ರಿಂದ ಮುಂದೆ ಅನುಕೂಲ ಆಗುತ್ತೆ ಅಂತ. ಹ್ಞೂ ಸರ್, ಈಗ ಒಂದೇ ಬೆಳೆ ಬೆಳೆದು ಲಾಭ ಆಗಲಿಲ್ಲ, ನಮಗೆ ನಷ್ಟ ಆಯಿತು, ಅಕಸ್ಮಾತ್ ಈಗ ಅಡಿಕೆ ಹಾಕಿರ್ತೀವಿ ಸರ್, ಈಗ ಬರಗಾಲ ಅಕಸ್ಮಾತ್ ಬಂತು ಅಂದ್ರೆ ಸರ್, ಈಗ ಒಂದು ತಿಂಗಳು ನೀರು ಕಟ್ಟದೇ ಇದ್ರೆ ಅಡಿಕೆ ಗಿಡ ಹೋಯ್ತು ಸರ್. ಈಗ ಬೇರೆ ಬೆಳೆ ಬೆಳೆದ್ರೆ ನಮ್ಗೆ 4-5 ವರ್ಷ ಕಷ್ಟಪಟ್ಟಂತ ಅಡಿಕೆ ಇವತ್ತು ಒಂದು ಮಳೆ ಇಲ್ಲ ಅಂತಂದ್ರೆ ಹೋಯ್ತು ಅಂತಂದ್ರೆ ರೈತರಿಗೆ ಎಷ್ಟು ನೋವಾಗುತ್ತೆ ಸರ್. ಕಾರಣ ಅಂದ್ರೆ ಮಿಶ್ರ ಬೆಳೆಗಳು ಹಾಗಾಗಿ ನಾವು ಎಲ್ಲ ಬೆಳೆಗಳನ್ನು ಅವಲೋಕಿಸಿ ಮಾಡ್ಬೇಕು ಸರ್. ಯಾವುದೋ ಒಂದು ಬೆಳೆಗೆ ನಿರ್ಧಾರ ಆಗಿ ಅಂತ ಅಂದ್ರೆ ರೈತರು ಲಾಸ್ ಆಗೋದು ಖಂಡಿತ ಇರುತ್ತೆ. ಹಾಗಾಗಿ ಮಿಶ್ರ ಬೆಳೆಗಳು ಇದ್ದಷ್ಟು ಪಾಡು ಸರ್. ಮತ್ತೆ ಮಿಶ್ರ ಬೆಳೆ ಬೆಳಿಬೇಕಂತೇಳಿ ಸಣ್ಣ ಕಡಿಮೆ ಹೊಲ್ದರು ಭಾಳ ಮಿಶ್ರ ಬೆಳೆಗಳು ಮಾಡಕ್ ಹೋಗ್ಬಾರ್ದು ಸರ್. ಮೂರು ಇಲ್ಲ ಎರಡು ಮೂರು ಬೆಳೆಗಳು ಇದ್ರೆ ಸಾಕು. ಈಗ ಒಬ್ರು ಹೇಳ್ತಾರೆ ಸರ್ ಮಿಶ್ರ ಬೆಳೆಗಳು ಒಂದು 8-10 ನಮೂನೆ ಹಾಕಿದೀವಿ ಎಲ್ಲ ಲಾಭ ಆಗ್ತಿರುತ್ತೆ ಅಂತ. ಅದು ಅವ್ರಿಗೆ ತಕ್ಕಂಥ ಇದ್ರೆ ಹಾಕ್ಬೋದು ಸರ್ ವ್ಯವಸ್ಥೆ ಇತ್ತಂದ್ರೆ, ಇಲ್ಲಾಂದ್ರೆ ಸುಮ್ಮನೆ ಮಾಡಕ್ ಹೋಗ್ಬಾರ್ದು ಸರ್. ಈಗ ಕಡಿಮೆ ಮಾರ್ಕೆಟ್ಗೆ 4 ಬಾಕ್ಸ್ ಟೊಮೆಟೊ ಒಯ್ಯೋದು 2 ಬಾಕ್ಸ್ ಒಯ್ದು ಆಗ್ಬಾರ್ದು ಸರ್. ಮಿನಿಮಮ್ ಒಂದು 10 ಬಾಕ್ಸ್ 15 ಬಾಕ್ಸ್ ಇದ್ರೆ ಅದು ಸ್ವಲ್ಪ ಲಾಭ ಆಗುತ್ತೆ ಸರ್. ಹಾಗಾಗಿ ನೋಡ್ಕೊಂಡು ಹಾಕ್ಬೇಕು ಸರ್. ಮಲ್ಲಿಗೆ ಬೆಳೀತಾ ಇದ್ದೀವಿ ಅಂತಂದ್ರೆ ಅಲ್ಲಿ ಎಷ್ಟು ವರ್ಷದಿಂದ ಮಲ್ಲಿಗೆ ಬೆಳೀತಾ ಇದ್ರೆ? ಸರ್ 2 ವರ್ಷದಿಂದ ಬೆಳೀತಾ ಇದ್ದೀವಿ. 2 ವರ್ಷಕ್ಕೆ ಕೆಳಗಡೆ ಬಸವನ ಜಯಂತಿ ಹಾಕಿದ್ದೆ ಸರ್ ಹೂವು. 6 ತಿಂಗಳಿಂದ ನಮಗೆ ಬಂತು ಸರ್. ನಂತರ ನಾವು ಅರಿಗೆ ಬೇರೆ ಕಟ್ಸಿದ್ದ ಗಿಡನ ತಂದು ಹಾಕಿದ್ರಿಂದ 6 ತಿಂಗಳಿಗೆ ನಮಗೆ ಹೂವು ಸಿಗ್ತಾ ಇತ್ತು ಸರ್. ಈ ಬೇರೆ ನಾರ್ಮಲ್ ಆಗಿ ನಾವು ಭಕ್ತಲ್ಲಿ ಬರೋಂಥ ಮರಿಗಳನ್ನ ಹಾಕಿದ್ರೆ 1 ವರ್ಷದವರೆಗೂ ಗಿಡ ಬೆಳೆಯಕ್ಬೇಕು ಸರ್. ಮೇನ್ ಮಲ್ಲಿಗೆ ಹೂವು ಪೂರ್ತಿ ರಿಸಲ್ಟ್ ಸಿಗೋದು ನಮ್ಗೆ 3 ವರ್ಷ ಆಗ್ಬೇಕು ಸರ್ ಗಿಡ. ಅವಾಗಿದ್ದಾನೆ ಅದ್ರ ಇಳುವರಿ ಸಿಗೋದು ಸರ್ ನಮಗೆ, ಒಳ್ಳೆ ಇಳುವರಿ ಎಷ್ಟು ಕೊಡುತ್ತೆ ಅದು. ಈಗ ನಮ್ದು 2 ವರ್ಷ ಆಗಿದೆ ಸರ್, ಹೋದ ಬಸವನ ಜಯಂತಿ 2 ವರ್ಷ ಕೆಳಗಡೆ ಹಾಕಿದ್ವಿ. ಈಗ 2.5 ವರ್ಷದ ಗಿಡ ಅದಾವೆ ಸರ್. ಈಗ ನಮಗೇನಿಲ್ಲ ಅಂದ್ರೂ 20 ಕೆಜಿ ಹೂ ಬರ್ತಾ ಇದೆ ಸರ್. ಈಗ ಬೇಸಿಗೆ ಬಂದಿರೋದ್ರಿಂದ ಹೂ ಕಡಿಮೆ ಆಗಿದೆ ಸರ್. ಹಾಗಾಗಿ ನಮಗೆ ಒಂದು 4-5 ಕೆಜಿ ಸಿಗ್ತದೆ ಸರ್. ಈ ಅಡಿಕೆ ತೆಂಗಿನ ಮಧ್ಯೆ ಅಂತರ ಬೆಳೆಯಾಗಿ ಬೆಳೀತಾ ಇದ್ರೆ ಅದನ್ನ ಸಪರೇಟ್ ಆಗಿ ಬೆಳೀತಾ ಇದ್ರು? ಇಲ್ಲ, ಅಂತರ ಬೆಳೆಯಾಗೆ ಬೆಳೀತೀವಿ ಸರ್. ಅಡಿಕೆಯಲ್ಲೇ ಸರ್ ಗುಲಾಬಿ ಕಾಕಡ ಅಡಿಕೆ 3 ಒಂದ್ರಾಗ ಹಾಕಿದ್ದೀವಿ ಸರ್. ಈ ಕಾಕಡ ದೊಡ್ಡ ಗಿಡ ಆಗಿದ್ರಿಂದ ಗುಲಾಬಿ ತೆಗೆದಿದ್ದೀವಿ ಸರ್. ಈ ಕಾಕಡ ಅಡಿಕೆ ಅಷ್ಟೇ ಇದೆ ಸರ್. ಗುಲಾಬಿನೂ ಲಾಭದಾಯಕ ಬೆಳೆನಾ? ಹೌದು ಸರ್, ಲಾಭದಾಯಕ ಬೆಳೆಗಳು. ಅಂದ್ರೆ ರೋಗದ ಬಗ್ಗೆ ಸ್ವಲ್ಪ ಜಾಗೃತಿ ಉಳಿಸ್ಬೇಕು ಸರ್. ರೋಗ ಕೀಟಗಳು ಸರ್, ಈಗ ಬೇಸಿಗೆ ಬಂದ್ರೆ ತಿಪ್ಪಿಸ್ ಬರುತ್ತೆ ಸರ್. ಚಳಿಗಾಲದಲ್ಲಿ ಬೂದಿ ರೋಗ, ಆ ಥರದ್ದು ಚುಕ್ಕೆ ರೋಗಗಳು, ಅವ್ನ ಮಳೆಗಾಲದಲ್ಲಿ ಚುಕ್ಕೆ ರೋಗ, ಇವನ್ ಮೂರನ್ನ ಕಂಟ್ರೋಲ್ ಮಾಡ್ಕೊಂಡಂತರದ್ದು ಆರ್ಗಾನಿಕ್ ಅಲ್ಲೇ ಮಾಡ್ಬೋದು ಸರ್. ಅಂದ್ರೆ ಔಷಧಿ ಬಳಸಲೇಬೇಕಾಗುತ್ತೆ ಸರ್. ಗುಲಾಬಿ ಅಂತ ಹಾಕಿದ್ವಿ ಅಂದ್ರೆ ಯಾವುದೇ ಕಾರಣಕ್ಕೂ ಔಷಧಿ ಬಳಸದೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸರ್. ಈ ಥ್ರಿಪ್ಸ್ ಮಂತ್ ಅಂದ್ರೆ ಸರ್ ಕಡಿಮೆ ಇದರಲ್ಲೇ ಕೆಲವು ಕೊತ್ತಂಬರಿ ಬೀಜಗಳು ಆ ಥರದ್ದು ಯಾವ್ದೋ ಒಂದು ಸ್ವಲ್ಪ ಸ್ಮೆಲ್ ಇರುವಂತ ಅದಕ್ಕೆ ಥ್ರಿಪ್ಸ್ಗೆ ಅಲರ್ಜಿ ಆಗುವಂಥ ಗಿಡಗಳನ್ನ ಹಾಕಂದ್ರೆ ಕೀಟಬಾಧೆ ಕಡಿಮೆ ಆಗುತ್ತೆ ಸರ್. ನಮಗೆ ಔಷಧಿ ಖರ್ಚು ಉಳಿಯುತ್ತೆ ಸರ್. ಅಂದ್ರೆ ವಾರದಲ್ಲಿ ಇಲ್ಲ 15 ದಿನದಲ್ಲಿ ಒಂದ್ಸತಿ ಔಷಧಿ ಹೊಡಬೇಕಾಗತ್ತೆ ಸರ್. ಜಾಸ್ತಿ ನಾವು ಸ್ಟಾರ್ಟಿಂಗ್ ಇಂದಾನೆ ಆರ್ಗಾನಿಕ್ ಮಾಡಿದ್ವಿ, ಅಕಸ್ಮಾತ್ ಗಿಡಗಳು ರೋಗ ನಿರೋಧಕ ಶಕ್ತಿ ಬೆಳೆಸಿದ್ವಿ ಅಂತ ಅಂದ್ರೆ ಯಾವ್ದೇ ತರದ ಇವು ಬೇಕಾಗಲ್ಲ ಸರ್. ಕಡಿಮೆ ಖರ್ಚಲ್ಲೇ ಬೇವಿನ ಎಣ್ಣೆಲೆ ಆಗುತ್ತೆ, ಮತ್ತೆ ಟ್ರೈಕೋಡರ್ಮ ಸೋಡಾಮನಸ್ ಬೆಸ್ಲೆಸ್ ಇವನ್ನ ಸ್ಪ್ರೇ ಮಾಡಿದ್ರೆ, ಮತ್ತೆ ಜೀವಾಮೃತ ವೇಸ್ಟ್ ಡೇಕೊಂಬತ್ತಿರಿ ಇವನ್ ಕೊಟ್ರೆ ಸಾಕಾಗುತ್ತೆ ಸರ್. ಅಕಸ್ಮಾತ್ ನಾವು ಕೆಮಿಕಲ್ ಎಲ್ಲ ಮಾಡ್ತಾ ಇದೀವಿ ಅಂತಂದ್ರೆ ಮತ್ತೆ ರೋಗಗಳ ಸಂಖ್ಯೆ ಹೆಚ್ಚಿಗೆ ಆಗುತ್ತೆ ಸರ್. ಅವಾಗ ನಮಗೆ ಖರ್ಚು ಹೆಚ್ಚಿಗೆ ಆಗುತ್ತೆ ಸರ್. ಈಗ ಮಲ್ಲಿಗೆ ಹೂವನ್ನು ಬೆಳೆದ್ರೆ ಗುಲಾಬಿನ ಬೆಳೆದಿದ್ರೆ ಯಾವ್ದು ಲಾಭದಾಯಕ ಅನ್ಸುತ್ತೆ ಸರ್? ಹೆಚ್ಚು ಲಾಭದಾಯಕ ಅಂತ ಅನ್ಸೋದು ಗುಲಾಬಿನೇ ಸರ್. ಅಂದ್ರೆ ರೋಗ ಬಾಧೆ ಜಾಸ್ತಿ ಕಂಟ್ರೋಲ್ ಮಾಡ್ಕೊಂಡ್ವಿ ಅಂದ್ರೆ ಅದೇ ಹೆಚ್ಚು ಲಾಭ ಸರ್. ಬೇಗ ಕಡಿಮೆ ಕೇಟ ಆಗೋದಿಲ್ಲ, ಕೆಲಸನೂ ಗಡ ಮುಗಿಯುತ್ತೆ ಸರ್. ಔಷಧಿ ಹೊಡೋದನ್ನ ಬಿಟ್ರೆ ಇನ್ನು ಉಳಿದ ಕೆಲಸಗಳೆಲ್ಲ ಗಡ ಮುಗಿಯುತ್ತೆ, ಗೊಬ್ಬರ ಕೊಡೋದು ಗಡ ಮುಗಿಯುತ್ತೆ. ಇವು ಕಾಕಡ ಅಂದ್ರೆ ದಿನ ಅರಿಬೇಕು ಸರ್. ಗುಲಾಬಿ ಹೋದ್ರೆ ಒಂದ್ಸ ಬಿಟ್ಟು ಒಂದ್ಸರಿ ಸರ್, ಒಂದ್ಸರಿ ಎಷ್ಟು ಸಿಗುತ್ತೆ ಒಂದ್ಸ ಮಾಡ್ಬೋದು ಕೆಲಸನ. ಇದಂದ್ರೆ ನೀವು ದಿನ ಮಾಡ್ಲೇಬೇಕು ಸರ್. ನಾವು ಯಾವುದೇ ಕಾರ್ಯಕ್ರಮ ಇದ್ರು ಏನೇ ಇದ್ರು ಹೂವು ಅರಿಯೋದು ಬಿಟ್ವಿ ಅಂದ್ರೆ ಹೂವು ಕಡಿಮೆ ಆಗುತ್ತೆ ಸರ್. ಹಾಗಾಗಿ ದಿನ ಅರಿಲೇ ತರಬೇಕು ಸರ್. ಲಾಭದಾಯಕ ಹೆಚ್ಚಿಗೆ ಅಂತಂದ್ರೆ ಗುಲಾಬಿನೇ ಆಗುತ್ತೆ ಸರ್. ಹೋಲಿಸಿದ್ರೆ ಮಾರ್ಕೆಟ್ ರೇಟ್ ಅಲ್ಲಿ ಎಲ್ಲ ಯಾವ್ದೋ ಕಡೆಗೂ ಸಂಭ್ರಮಗಳು ಜಾಸ್ತಿ ಇದ್ವಂದ್ರೆ ಮೇನ್ ಡಿಮ್ಯಾಂಡ್ ಆಗೋದೇ ಅದು ಸರ್. ಈಗ ಯಾಕಂದ್ರೆ ಮಲ್ಲಿಗೆ ಹೂಗಳಲ್ಲಿ ಈಗ ಪ್ಲಾಸ್ಟಿಕ್ ಹೂಗಳು ಜಾಸ್ತಿ ಆಗ್ತದೆ ಸರ್. ಈಗ ಮಾಲೆಗಳು ಪ್ಲಾಸ್ಟಿಕ್ ಮಾಲೆಗಳು ಬರ್ತಾ ಇದಾವೆ, ಮುಡ್ಕೊಂಡು ಹೋಗ್ತಾರೆ, ಹೊರಗೆ ಒಂದು ಬಾಗ್ಲಿಸಿಗೆ ಹಾಕ್ತಾರೆ, ಮತ್ತೆ ಮುಡ್ಕೊಂಡು ಹೋಗ್ತಾರೆ, ಹಿಂಗೆ ಆಗ್ತದೆ. ಹಾಗಾಗಿ ಮಲ್ಲಿಗೆ ಹೂಗೆ ಅಷ್ಟು ಗಿಡ ಬೇಗ ಡಿಮ್ಯಾಂಡ್ ಆಗಲ್ಲ ಸರ್. ಆಗುತ್ತೆ ಅಂದ್ರೆ ಕಡಿಮೆ ಆಗಿದೆ ಸರ್. ಈಗ ಈ ಜನವರಿಯಿಂದ ಮಾರ್ಚ್ ವರೆಗೂ ಶಿವರಾತ್ರಿ ಸಂಕ್ರಾಂತಿ ಈ ಮದುವೆ ಸೀಸನ್ಗಳು ಗೃಹ ಪ್ರವೇಶಗಳು ಜಾಸ್ತಿ ಇರೋದ್ರಿಂದ ಈ ಮಲ್ಲಿಗೆ ಹೂವು ರೇಟ್ ಇರುತ್ತೆ ಸರ್. ಮತ್ತೆ ಉಳ್ ಟೈಮಲ್ಲಿ ರೇಟ್ ಕಡಿಮೆ ಆಗ್ಬಿಡುತ್ತೆ ಸರ್. ಹಾಗಾಗಿ ಗುಲಾಬಿ ಬೆಸ್ಟ್ ಅನ್ಸುತ್ತೆ ಸರ್. ಆದರೆ ರೋಗಗಳು ಕಂಟ್ರೋಲ್ ಮಾಡೋಕ್ಕೆ ಸ್ವಲ್ಪ ಭಾಳ ಔಷಧಿ ಖರ್ಚು ಮಾಡೋಕ್ಕಾಗಲ್ಲ ಅಂದರೆ ಕಾಕಡಕ್ಕೆ ಹೋಗ್ಬೋದು ಸರ್. ಯಾವ್ದ್ರಾಗ ಯಾವ್ದು ಬಂದಿದ್ರು ಬೆಸ್ಟ್ ಸರ್. ಅಂದರೆ ರೋಗದ ಬಾಧೆ ನಾವು ಮುಂಚೆಗೆ ಯಾವ್ಯಾವ ರೋಗ ಬರುತ್ತೆ ಯಾವ್ಯಾವ ಔಷಧಿ ಹೊಡಿಬೇಕು ಅಂತ ನಾವು ತಿಳ್ಕೊಂಡಿದ್ರೆ ನಮ್ಗೆ ಖರ್ಚು ಕಡಿಮೆ ಆಗುತ್ತೆ ಸರ್. ಅದಕ್ಕೆ ಬೇಕಾದಂಥ ಮುಂಜಾಗ್ರತೆ ಕ್ರಮಗಳನ್ನ ಮಾಡ್ಕೊಂಡು ನಾವು ಲಾಭನೂ ಜಾಸ್ತಿ ಆಗುತ್ತೆ ಸರ್. ಸ್ವಲ್ಪ ರಿಸ್ಕ್ ತಗೊಂಡು ಗುಲಾಬಿನ ಬೆಳಿಬೋದಾಯ್ತಲ್ಲ, ಲಾಭ ಜಾಸ್ತಿ ಇತ್ತು ಸರ್. ಈಗ ಅದೇ ಗುಲಾಬಿ ಹಾಕಿದ್ವಿ ಸರ್, ನಡುವೆ ಕಾಕಡೆ ಗಿಡಗಳು ದೊಡ್ಡದಾಗ್ತವೆ ಸರ್. ಅಳ್ಕಂತ ಹೋದಾಗ ಶೆಕೆ ಜಾಸ್ತಿದಂಗಾಗಿ ನಾವು ಏನೇ ಸ್ಪ್ರೇ ಮಾಡಿದ್ರೆ ಅದಕ್ಕೆ ಗಿಡಗಳಿಗೆ ಜಾಸ್ತಿ ಆಗಲ್ಲ ಸರ್. ಕೆಳಗಡೆ ಕಾಕಡೆ ಗಿಡಗಳಿಗೆ ಪೊದೆ ಇರುತ್ತೆ ಸರ್, ಆ ಪೊದೆ ಸೇರ್ಕೊಂಡ್ಬಿಡ್ತಾವೆ ಸರ್. ನಾವು ಏನು ಔಷಧಿ ಹೊಡಿದ್ರು ಉಪಯೋಗ ಆಗಲ್ಲ ಸರ್. ಮತ್ತೆ ಗುಲಾಬಿ ಬರೋ ರೋಗಗಳು ಥ್ರಿಪ್ಸ್ಗಳು ಈ ಹೂವು ತಿಂದು ನಮಗೆ ಲಾಭನೇ ಆಗಲ್ಲ ಸರ್. ಹಾಗಾಗಿ ಒಂದು ಬೆಳೆ ತೆಗಿಬೇಕಾಯ್ತು ಸರ್. ಅದು 1 ವರ್ಷದವರೆಗೂ ಲಾಭ ಮಾಡ್ತೀವಿ ಸರ್, ಆಮೇಲೆ ತೆಗೆದ್ವಿ ಸರ್. 1 ವರ್ಷ ಚೆನ್ನಾಗಿ ಬಂತು ಸರ್, 1.5 ವರ್ಷ ಆಯ್ತು. ಆಕೆ 6 ತಿಂಗಳದ್ದು ಚೆನ್ನಾಗಿ ಹೂವು ಕೊಡ್ತು, 1 ವರ್ಷ ಹೂ ಕೊಡ್ತು, ಆಮೇಲೆ ತೆಗೆದ್ವಿ ಸರ್. ಆಮೇಲೆ ಈ ಥ್ರಿಪ್ಸ್ ಒಂದು ಬ್ಯಾಸಿಗೆ ಟೈಮಲ್ಲೇ ತೆಗೆದ್ವಿ ಸರ್. ಥ್ರಿಪ್ ಜಾಸ್ತಿ ಆಗಿತ್ತು, ಈ ಇದಕ್ಕೂ ಬಂದಿತ್ತು ಅಂತೇಳಿ ತೆಗೆದ್ವಿ ಸರ್. ಈಗ ಸಾಕಷ್ಟು ಹೂವಿನ ಬೆಳೆಗಳಿದ್ದಾವೆ, ಕನಕಾಂಬರ ಇದೆ, ಸೇವಂತಿಗೆ ಇದೆ, ಸುಗಂಧರಾಜ ಇದೆ, ಇಂಥ ಬೇರೆ ಬೇರೆ ಹೂವಿನ ಬೆಳೆಗಳಿದ್ದಾಗ ನೀವು ಮಲ್ಲಿಗೆನೇ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಸರ್. ಈ ಮಲ್ಲಿಗೆ ಅಂತಂದ್ರೆ ಈ ನಾವು ಬೆಳೀತಾರಂತ ಬೆಳೆ ಕಾಕಡ ಸರ್. ಈ ಬೇರೆ ಮಲ್ಲಿಗೆ ದುಂಡು ಮಲ್ಲಿಗೆ 3 ತಿಂಗಳು, ಮಲ್ಲಿಗೆ ಮಲ್ಲೆ ಹೂವು ಬರುತ್ತೆ ಸರ್, ಅದು 3 ತಿಂಗಳು. ನಮ್ಮ ಕಾಕಡ 9 ತಿಂಗಳು ಹೂವು ಬರೋಂಥದ್ದು ಸರ್. ಈ 3 ತಿಂಗಳು ಈಗ ನಮಗೇನು ಈ ಮಾರ್ಚಿಂದ ಹಿಡಿದು ಜೂನ್ವರೆಗೂ ನಮಗೆ ಹೂವು ಸಿಗಲ್ಲ ಸರ್. ಈ ಟೈಮಲ್ಲಿ ಬಿಟ್ಟರೆ ಇನ್ನು ವರ್ಷದ ಎಲ್ಲ ಟೈಮಲ್ಲಿ ಸಿಗುತ್ತೆ ಸರ್. ಹಾಗಾಗಿ 1 ತಿಂಗಳ ಲಾಭ ಆಗಲಿ ಅಂದ್ರೆ ನೆಕ್ಸ್ಟ್ ತಿಂಗಳ ಲಾಭ ಆಗುತ್ತೆ ಸರ್ ನಮಗೆ. ಈಗ 1-15 ದಿವಸ ಹೂವು ಕಡಿಮೆ ಆಗುತ್ತೆ ಸರ್, ಆವಾಗ ಲಾಭ ಆಗಲಿದ್ರೆ 1-15 ದಿವಸ ಹೆಚ್ಚಿಗೆ ಆಗುತ್ತಲ್ಲ ಸರ್, ಆವಾಗ ಲಾಭ ಆಗುತ್ತೆ ಸರ್. ಹಾಗಾಗಿ ನಾವು ಮಲ್ಲಿಗೆ ಹೂವು ಜಾಸ್ತಿ ಮಾಡಿದ್ವಿ ಸರ್. ಮತ್ತೆ ಕನಕಾಂಬರವನ್ನು ಬೆಳೀತಾ ಇದ್ವಿ ಸರ್. ಕನಕಾಂಬರ ತೋಟ ಹಾಕಿದ್ವಿ ಅಂದಲ್ಲ ಸರ್, ತೆಂಗಿನ ತೋಟ ಮತ್ತೆ ಮಾಗನಿ ಇರೋ ಜಾಗದಲ್ಲಿ ಬೆಳೆದಿದ್ವಿ. ನೆರಳು ಜಾಸ್ತಿ ಆದ್ರಿಂದ ಬರೀ ಪೊದೆ ಹಾಕಿಸ್ತು ಸರ್, ಹೂವು ಆಗ್ತಾ ಇರಲಿಲ್ಲ. ಹಾಗಾಗಿ ತೆಗೆದ್ವಿ ಸರ್. 2 ವರ್ಷ ಕನಕಾಂಬರಿ ಹೂವನ್ನು ಜೊತೆ ಮಾಡಿದ್ವಿ ಸರ್. ಆಮೇಲೆ ಈಗ ಮಲ್ಲಿಗೆ ಹುಡ್ಕೊಂಡಿದ್ವಿ ಸರ್. ಮಲ್ಲಿಗೆ ಸಸಿ ಎಲ್ಲಿಂದ ತಾಮಂದಿದ್ರೆ ಸರ್? ನಾವೀಗ ತರಿಸಿದ್ದು ತಮಿಳುನಾಡಿಂದ ತರಿಸಿದ್ವಿ ಸರ್. ಈಗ ಮಲ್ಲಿಗೆ ಇಲ್ಲಿ ಹೂವಿನ ಹಡಗಲೆಲ್ಲ ಸಿಗ್ತಾವೆ ಸರ್, ಈಗ ಇತ್ತೀಚೆಗೆ ಕಡಿಮೆ ಆಗಿದ್ದಾವೆ. ಅಂದರೆ ಅವು ಗಿಡ ಹಾಕೋದ್ರಿಂದ 3 ವರ್ಷ ಬೇಕು ಸರ್. ಅದು ಪಕ್ಕದಲ್ಲೇ ಗಿಡ ಬಗೆದು ಕೊಡ್ತಾರೆ ಮರಿಗಳನ್ನ, ಅದು ಹಾಕಿದ್ರೆ 3 ವರ್ಷ ಚೆನ್ನಾಗಿ ಬೇಕು, ಬೆಳೆಯೋಕ್ಕೆ 3 ವರ್ಷ ಚೆನ್ನಾಗಿ ಬೇಕು ಸರ್. 1 ವರ್ಷದಾನೆ ಹೂವು ಸಿಗುತ್ತೆ, ಅಷ್ಟು ಇಳುವರಿ ಬರಲ್ಲ ಸರ್. ಇದಾದರೆ ನಾವು ಕೇಳಿದ್ವಿ ಸರ್, ಅಲ್ಲಿ ಅರಿಗಳಿಗೆ ಬೇರ್ ಕಟ್ಟಿರ್ತಾರಲ್ಲ ಸರ್, ಅರಿ ಕಟ್ ಮಾಡಿ ಅರಿಗೆ ಬೇರ್ ಬರೆಸಿ ಕೊಟ್ಟಿರ್ತಾರೆ ಸರ್. ಹಾಗಾಗಿ ದೊಡ್ಡ ಬರಿ ಇರೋದ್ರಿಂದ ಒಂದಲ್ಲ 1 ವರ್ಷದ ಅರಿ ಬಲ್ತಿರೋ ಅರಿ ಇರುತ್ತೆ ಸರ್. ಹಾಗೆ ನಮಗೆಲ್ಲ ಅದೇ 2 ವರ್ಷದ ಗಿಡ ಇದ್ದಂಗೆ ಇರುತ್ತೆ ಸರ್. ನಮಗೆ ಪ್ಯಾಕೆಟ್ ಹಾಕಿದ್ರೆ ಹಂಗೆ ಪ್ಯಾಕೆಟ್ ಹಾಕಿ ಕೊಟ್ಟಿರ್ತೀವಿ ಸರ್, ನಾವು ಇಲ್ಲಿ ಬಂದು ಪ್ಯಾಕೆಟ್ ಹಾಕಿಂದು ನಾವು ಹೊಲಕ್ಕೆ ಹಾಕಿದ್ದೀವಿ ಸರ್. ಹಾಗಾಗಿ ನಮಗೆ 6 ತಿಂಗಳದಿನ ಹೂವು ಸಿಗ್ತದೆ. ಈಗ 3 ವರ್ಷ ಹೂವು ಬರೋಂಥ ಇಳುವರಿ ನಮ್ದು ಈಗ 2ನೇ ವರ್ಷಕ್ಕೆಲ್ಲ ಆಯ್ತು ಸರ್. ಇದು 3ನೇ ವರ್ಷಕ್ಕೆ ಬರಬೇಕಾಯ್ತು ಸರ್ ನಮ್ಮ ಹೊಲದಲ್ಲಿ ಹಾಕಿದ್ರೆ. ಈಗ ನಮಗೆ 2ನೇ ವರ್ಷಕ್ಕೆ ಇಳುವರಿ ಸಿಗ್ತಾ ಇದೆ ಸರ್. ಈಗ ಇದನ್ನೆಲ್ಲ ಚೆನ್ನಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಸಮಯಕ್ಕೆ ಸರಿ ನೀರು ಕೊಡಬೇಕು, ಸಮಯಕ್ಕೆ ಸರಿ ಮೇಲ್ಗೊಬ್ಬರ ಕೊಡಬೇಕು, ಇವೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ರು ಸರ್? ಈಗ ನಾವು ಕೊಡಬೇಕಾದ್ರೆ ನಾವೇ ಮಾಡಿದ್ವಿ ಸರ್, ಅಡಿಕೆ ಗಿಡಗಳೆಲ್ಲ ಗುಂಡಿ ಹೊಡಿಸ್ತಾರ ಸರ್, ಆ ಥರ ನಾವು ಕಾಕಡೆ ಗಿಡಗಳಿಗೂ ಗುಂಡಿ ಹೊಡಿಸಿದ್ವಿ ಸರ್. 2 ಅಡಿ ಗುಂಡಿ ಹೊಡಿಸಿದ್ವಿ, ಅದು ಗೊಬ್ಬರ ಕೆಂಪು ಮಣ್ಣು ತುಂಬಿ ಕ್ಲೀನ್ ಹಾಕಿದ್ವಿ ಸರ್, ಒಳಗಡೆನೆ ಹಾಕಿದ್ವಿ. ಜೊತೆಗೆ ನಾವು ಗೊಬ್ಬರ ಈಗ ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕೋಕ್ಕೂ ಮುಂಚೆ ಟ್ರೈಕೋಡರ್ಮ ಒಂದು 5 ಕೆಜಿ, ಸುಡೋಮೋನಸ್ ಒಂದು 5 ಕೆಜಿ, ಡಿಸಿಕ್ಸ್ ಆರ್ಕಾ ಮೈಕ್ರೋಬಲ್ ಕನ್ಸರ್ಸ್ ಅದೊಂದು 5 ಕೆಜಿ ಮಿಕ್ಸ್ ಮಾಡಿ ಅದು ಕೆಳಗಡೆ ಗಿಡಗಳಿಗೆಲ್ಲ ಹಾಕಿದ್ವಿ ಸರ್. ಆಮೇಲೆ ಗಿಡಗಳನ್ನ ಹಚ್ಚಿದ್ವಿ ಸರ್. ನಾವು ಈಗ ಜೀವಾಮೃತ ಮತ್ತು ಗೋಕೃಪಾಮೃತ ಮತ್ತು ವೇಸ್ಟ್ ಡಿಕಂಪೋಸರ್ಗಳನ್ನೆಲ್ಲ ಕೊಡ್ತೀವಿ ಸರ್. ಜೊತೆಗೆ ಟ್ರೈಕೋಡರ್ಮ ಇವು ಕೊಡೋದ್ರ ಜೊತೆಗೆ ಟ್ರೈಕೋಡರ್ಮ 1 ಕೆಜಿ ಅದಕ್ಕೆ ಹಾಕೋದು ಸರ್. ಈಗ ನಾವು ಇದನ್ನ ಜೀವಾಮೃತ ಮಾಡಿರ್ತೀವಿ ಸರ್, ಅದನ್ನ ಕೊಡೋದ್ರ ಜೊತೆಗೆ PSP ಸರ್, ಸುಮ್ ಪೊಟ್ಯಾಷಿಯಂ ಇದನ್ನ ಸಹ ಅಂತ ಒಂದು ಮಿಕ್ಸ್ ಮಾಡಿ ಕೊಡೋದು ಸರ್. ಡೈರೆಕ್ಟ್ 10 ಸಪ್ರೇಟ್ ಕೊಡೋದು, 10 ಸಪ್ರೇಟ್ ಕೊಡೋದು ಏನು ಮಾಡ್ತಾ ಇಲ್ಲ ಸರ್ ನಾವು. ಹಂಗೆ 1 ತಿಂಗಳಿಗೆ ಒಂದು ಕೊಡ್ತಾ ಬಂದ್ವಿ ಸರ್. ಜೊತೆಗೆ ಗೊಬ್ಬರ ಸರ್, ಮೇಲ್ಗಡೆ ಸ್ವಲ್ಪ ಮೇಲ್ಗೊಬ್ಬರನು ರಾಸಾಯನಿಕ ಗೊಬ್ಬರನು ಬೇಕಾಗುತ್ತೆ ಸರ್. ಈಗ ಅರ್ಜೆಂಟಾಗಿ ಸಿಗೋಂಥದ್ದು ಗೊಬ್ಬರ ರಾಸಾಯನಿಕ ಗೊಬ್ಬರನೇ ಸರ್. ಈಗ ಮಲ್ಲಿಗೆ ಹೂಗಳಿಗೆಲ್ಲ ಈಗ ನಾವು ಆರ್ಗ್ಯಾನಿಕ್, ಭಾಳ ಆರ್ಗ್ಯಾನಿಕ್ ಮಾಡ್ತೀವಿ ಅಂತಂದ್ರೂ ಲಾಭ ಆಗಲ್ಲ ಸರ್. ಈಗ ನಮಗೆ ಹಬ್ಬಕ್ಕೆ 15 ದಿವಸ ಮುಂಚೆ ಹಬ್ಬ ಐತಂದಾಗ ಈ ಸತಿ ಅದನ್ನ ರಾಸಾಯನಿಕ ಗೊಬ್ಬರ ಕೊಟ್ಟರೆ 15 ದಿವಸಕ್ಕೆ ಲಾಭ ಬರುತ್ತೆ ಸರ್. ಈಗ ಆರ್ಗ್ಯಾನಿಕ್ ಗೊಬ್ಬರ ಏನು ಕೊಡ್ತೀವಲ್ಲ ಸರ್, ಇದು ಕಂಟಿನ್ಯೂ ನೆಲದಲ್ಲಿ ಇರೋಂಥದ್ದನ್ನೆಲ್ಲ ಮೇಂಟೈನ್ ಮಾಡುತ್ತೆ ಸರ್. ನಮಗೆ 15 ದಿವಸಕ್ಕೆ ಬೇಕಾದಂಥದ್ದು ನೀರಾಗಿ ಕರಗಂಥ ಗೊಬ್ಬರಗಳು ಸಿಗ್ತವೆ, 90, 0050, 13, 5 ಸಿಗುತ್ತೆ ಸರ್. ಅಂಥವೆಲ್ಲ ಏನು ಮಾಡ್ತೀವಿ ಸರ್, ಒಂದು ಸ್ಪ್ರೇ ಕೊಡ್ತೀವಿ ಸರ್, 15 ದಿವಸಕ್ಕೆ ಒಂದು ಸ್ಪ್ರೇ ಸರ್, 1/2 ಕೆಜಿ 1 ಎಕರೆಗೆ ಸರ್. ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ ಸರ್, ಮೇನ್ ಈಗ ಮೈಕ್ರೋನ್ಯೂಟ್ರಿಯೆಂಟ್ ನಾವು ನೆಲದಲ್ಲಿ ಜೀವನ ಮಾಡಿಸಿರ್ತೀವಿ, ಮಣ್ಣು ಪರೀಕ್ಷೆ ಮಾಡಿಸಿದ್ವಿ ಸರ್. ಇಲ್ಲೇ ನಮ್ಮ ತಳಬಳ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ಪರೀಕ್ಷೆ ಮಾಡಿಸಿದ್ರು. ನಮಗೆ ಸಣ್ಣ ಗೌಡ್ರ ಸರ್ ಇದ್ದಾರೆ ಸರ್, ಅವರೆಲ್ಲ ರೆಕಮೆಂಡೇಶನ್ ಮಾಡ್ತಾರೆ ಸರ್. ಯಾವ ಟೈಮಿಗೆ ಅಕಸ್ಮಾತ್ ಹುಳ ಜಾಸ್ತಿ ಬಂದಾಗ ಕಡಿಮೆ ಅದರಲ್ಲೂ ಕಡಿಮೆ ಖರ್ಚಲ್ಲೇ ನಮಗೆ ರೋಗ ಹತೋಟಿ ಮಾಡೋದು ಹೆಂಗಂತ ಅವರೇ ನಮಗೆ ಜಾಸ್ತಿ ಹೇಳ್ತಾರೆ. ನಾವು ಮುಂಚೆಗೆಲ್ಲ ಔಷಧಿ ಅಂಗಡಿ ಹೋಗ್ತಿದ್ವಿ ಸರ್, ಈಗ ಒಂದು ಔಷಧಿ ಕೊಡು ಅಂತಂದ್ರೆ ಒಂದು ಔಷಧಿ ಕೊಟ್ಬಿಡಾರು ಸರ್, ಜೊತೆಗೆ ಒಂದು ಗೊಬ್ಬರನ ಪಕ್ಕದಾಗ ಇಟ್ಬಿಡಾರು ಸರ್. ನಮಗೆ ಅದು ಗೊಬ್ಬರದ ಅವಶ್ಯಕತೆ ಇರಲ್ಲ ಸರ್, ಆದ್ರೂ ಜೊತೆಗೆ ಇಟ್ಬಿಡಾರು. ಈಗ ಅದೇ ನಾವೀಗ ನಮ್ಮ ಸಣ್ಣ ಗೌಡ್ರು ಸರ್ ಹೆಂಗೇಳಿದ್ರು, ಏನಾರು ಒಂದು ಔಷಧಿ ತಗೊಂಡ್ರೆ ಅದಕ್ಕೆ ಏನು ನಿಮ್ಮ ಹೊಲದಲ್ಲಿ ಏನು ಕಮ್ಮಿ ಇದೆ ಅದನ್ನಷ್ಟೇ ಕೊಡ್ಬೇಕು. ಈಗ ಟ್ರೆಸ್ ಇತ್ತ, ಟ್ರೆಸ್ ಆಕ್ಟಿವೇಟರ್ ಅಂತ ಹೇಳಿ ಸಿಗ್ತವೆ ಸರ್, ಅಂಥವನ್ನೇ ಕೊಡಬೇಕು. ನೀವು ಸುಮ್ಮನೆ ಯಾವುದೋ ಒಂದು ಗೊಬ್ಬರ ಸಿಗ್ತೋ ಅವ್ರು ಔಷಧಿ ಅಂಗಡಿ ಅವ್ರ ಅಂಗಡಿ ಲಾಭ ಆಗೋದು ಕೇಳ್ತಿರ್ತಾರೆ ಸರ್. ಎಲ್ಲ ಅಂಗಡಿಯರೇ ನಂಗೆ ಮಾಡಲ್ಲ ಸರ್, ಕೆಲವು ಅಂಗಡಿ ಇರ್ತಾರೆ ಸರ್, ಸುಮ್ಮನೆ ಒಂದು ಜೊತೆಗೆ ಒಂದ್ರ ಜೊತೆಗೆ ಒಂದು 3 ಔಷಧಿ ಕೊಟ್ಟಿರ್ತಾರೆ ಸರ್. ಜೊತೆಗೆ ಗಮ್ಮು ಕೊಟ್ಟಿರ್ತಾರೆ ಸರ್, ಗಮ್ಮು ನಿಮಗೆ ಗಮ್ಮು ಔಷಧಿನ ಅಂತ ಗೊತ್ತಾಗಿರಲ್ಲ ಸರ್, ಈ ಓದಕ್ಕೆ ಬರಲಿಲ್ಲ ರೈತರುಗಳ ಹೋಗ್ತಿರ್ತೀವಿ ಸರ್. ಹಂಗಾಗಿ ನಾವೀಗ ಕೇಳಿದ್ರೆ ಗಮ್ ಇಲ್ಲ ಅಂತ ನಮಗೆ ಕಡಿಮೆ ಖರ್ಚಲ್ಲಿ ಯಾವ ಸರ್, ಶಾಂಪು ಮೊಟ್ಟೆ ಈ ಥರದ ಕಡಿಮೆ ಖರ್ಚಲ್ಲಿ ಹಾಕೊಂಡು 1 ರೂಪಾಯಿ 2 ರೂಪಾಯಿ ಮುಗಿದ್ ಅದಕ್ಕೆ 200-300 ರೂಪಾಯಿ ಕೊಟ್ಟು ಗಮ್ ತಗೋಣಂಥದ್ದು ಏನಿಲ್ಲ ಸರ್. ಅದನ್ನೆಲ್ಲ ನಮಗೆ ಸಣ್ಣ ಗೌಡ್ರು ಸರ್ ಈ ಥರ ಕಡಿಮೆ ಖರ್ಚಲ್ಲಿ ಹೆಂಗೆ ಮಾಡಬೇಕು, ಹುಳುಗಳು ಮೇಂಟೈನ್ ಏನು ಮಾಡಬೇಕು, ಜೊತೆಗೆ ಯಾವ್ದಾರು ಟ್ರಿಪ್ಸ್ ಪಿಟ್ಸಿರೋಂಥ ಬೆಳೆಗಳಿಗೆ ಅಥವಾ ಕೊತ್ತಂಬರಿ ಕಾಳು ಸರ್, ಕೆಳಗಡೆ ಗಿಡದ ಕೆಳಗಡೆ ಸ್ವಲ್ಪ ಕೊತ್ತಂಬರಿ ಕಾಳುಗಳು ಹಾಕೋದ್ರಿಂದ ವಾಸನೆ ಕಡಿಮೆ ಆಗುತ್ತೆ ಅಂತೇಳಿ ನಾವು ಹಂಗೆ ಮಾಡಿದ್ವಿ ಸರ್. ನಾವು ಹಂಗೆಲ್ಲ ಮಾಡ್ತಾಯಿದ್ವಿ ಸರ್. ಕಾಕಡೆ ಗಿಡ ನೆಳಿರೋದು ಸರ್, ಅದಕ್ಕೆ ಎಲ್ಲ ಕುರ್ಚಿಗಿಲ್ ಮಾಡಿ ಸ್ವಲ್ಪ ಕೊತ್ತಂಬರಿ ಕಾಳು ಬೀಜ ಹಾಕೋದು ಸರ್, ಆ ವಾಸನೆ ಸ್ವಲ್ಪ ಟ್ರಿಪ್ಸ್ ಕಮ್ಮಿ ಆಗೋದು ಸರ್. ಔಷಧಿ 1 ತಿಂಗಳಿಗೆ 1 ಸತಿ ಈಗ ಸರ್, ಅವಾಗೆಲ್ಲ ಸುಮ್ಮನೆ ಆ ಔಷಧಿ ಅಂಗಡಿ ಹೋಗ್ತಿರ್ಬೇಕಾದ್ರೆ ನಾವು ಫಸ್ಟಿಗೆ ಹಾಕ್ತೀವಿ ಸರ್, ಸುಮ್ಮನೆ ಕೊಡೋದಾಗ್ಬಿಡುತ್ತೆ ಸರ್. 15 ದಿವಸಕ್ಕೊಮ್ಮೆ, ವಾರಕ್ಕೊಮ್ಮೆ ಗುಲಾಬಿ ಬೇರೆ ಇತ್ತಲ್ಲ ಸರ್, ಹಂಗಾಗಿ ಅದ್ರ ಜೊತೆಗೆ ಇದಕ್ಕೂ ಕೊಡಬೇಕಾಯ್ತು, ಯಾಕಂದ್ರೆ ಹೊಲ ಪೂರ್ತಿ ಕವರ್ ಆಗಬೇಕಲ್ಲ ಸರ್. ಈಗ 1/2 ಗಿಡಕ್ಕೆ ಈ ಗುಲಾಬಿ ಕೊಟ್ಟಾಗ ಇದಕ್ಕೆ ಹೋಗ್ತದೆ ಸರ್, ಇದಕ್ಕೆ ಕೊಟ್ಟಾಗ ಇದಕ್ಕೆ ಬರ್ತದೆ ಸರ್, ಹಂಗಾಗಿ ಹೊಲಕ್ಕೆಲ್ಲ ಕೊಡ್ಬೇಕು, ಸುಮ್ಮನೆ ಖರ್ಚಾಗದು ಸರ್. ಈಗ ನಮಗೆ ಕಡಿಮೆ ಖರ್ಚಲ್ಲೇ ಎಲ್ಲ ಮಾಡ್ಕೊಂತಿದ್ದೀವಿ. ಕುಡರ್ಮ ಸುಡಮನ ಇವನ್ನೇ ಜಾಸ್ತಿ ಕೊಡ್ತಾ ಇದೆ ಸರ್. ಇಲ್ಲ ಯಾವುದು ಕೊಡಕ್ಕಾಗಲಿಲ್ಲ ಅಂತಂದ್ರೆ ಸರ್ ಆಕಳ ಸಗಣಿ ಹಾಕೋದು ಸರ್ ಒಂದು ಡ್ರಮ್ಮಿಗೆ, ಅವತ್ತಿನ ಗಂಜಲ ಒಂದು ಸಾಕೋದು 200 ಲೀಟರ್ ಡ್ರಮ್ಮಿಗೆ. ಏನು ಮಿಕ್ಸ್ ಮಾಡಲ್ಲ ಸರ್, ಏನು ಬೆಲ್ಲ ಏನು ಕೊಡಲ್ಲ ಸರ್. ಒಂದು ವಾರ ಬಿಡೋದು ಸ್ಲರಿ ಟೈಪ್ ಮಾಡೋದು ಸರ್. ನಾನು ಸುಮ್ಮನೆ ನಾನು ಬಡ್ಡಿ ಕುಸುರಿಯೋದು ಸರ್. ಈಗ ಡೈರೆಕ್ಟಾಗಿ ನಾವು ಸಗಣಿ ಹಾಕೋದ್ರಿಂದ ಸಗಣಿ ಹುಳ ಇರ್ತವೆ ಸರ್, ಅವು ಈಗ ಇವು ಬೇರೆ ಕಡೆ ಅಂತ ಹುಳನೂ ಸಿಗ್ತಾವೆ ಸರ್, ಅವು ಡೈರೆಕ್ಟ್ ಆಗ್ತವೆ. ಸಗಣಿ ಗೋಮಾತ್ರ ಒಂದು 3 ಸಾ ನೀರು ಇಟ್ಟರೆ ಅವೆಲ್ಲ ಸಾಯ್ತವೆ ಸರ್. ಜೊತೆಗೆ ಯಾವ್ದಾದ್ರು ನಮಗೆ ಜೋಳದಿಟ್ಟು ಇಲ್ಲ ಯಾವ್ದಾದ್ರು ತೌಡು ಗಿಡ ಅಂದ್ರೆ ಅದು ಮಿಕ್ಸ್ ಮಾಡ್ತೀವಿ ಸರ್. ಒಂದು 5 ಸಾ ಗಿಡಕ್ಕೆ ಹಾಕ್ತೀವಿ ಸರ್, ಗಿಡಕ್ಕೆ ಒಂದೊಂದು ಡಬ್ಬಿವಷ್ಟು ಹಾಕ್ಬಿಡ್ತೀವಿ ಸರ್. ಅದನ್ನೇ ಒಂದು ತಿಂಗಳು 2 ತಿಂಗಳಿಗೂ ಮಾಡ್ತೀವಿ ಸರ್ ಅದನ್ನ. ಹಂಗಾಗಿ ನಮಗೆ ಕಡಿಮೆ ಖರ್ಚಲ್ಲಿ ಆಗ್ತಾ ಇದೆ ಸರ್ ಲಾಭ. ಯಾವುದೇ ಹೂವಿನ ಬೆಳೆ ತಗೊಂಡ್ರು ಸಾಕಷ್ಟು ಕೀಟ ರೋಗಗಳು ಬಾಧೆ ಕಂಡು ಬರುತ್ತೆ. ಮಲ್ಲಿಗೆ ಮುಖ್ಯವಾಗಿ ಕಂಡು ಬರ್ತಕ್ಕಂಥ ಕೀಟ ಮತ್ತು ರೋಗಗಳು ಯಾವ್ಯಾವು, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ ಸರ್? ಇದು ಬಡ್ ಬೋರರ್ ಅಂತ ಸಿಗುತ್ತೆ ಸರ್, ಮೇನ್ ಮಗ್ಗು ಕೊರಕ ಇರ್ತಾರೆ ಸರ್, ಅದೇ ಹೂ ಅದೇ ಹುಳ ಜಾಸ್ತಿ ಸರ್. ಅದು ಅದು ಬಂತು ಅಂತಂದ್ರೆ ಕೆಳಗಡೆ ಗುಂಚಿರುತ್ತೆ ಸರ್ ಮಲ್ಲಿಗೆ ಹೂವಿಂದ, ಅದ್ರೊಳಗಡೆ ಹೋಗ್ಬಿಡುತ್ತೆ ಸರ್. ನಾವು ಏನು ಔಷಧಿ ಹೊಡೆದ್ರೆ ಗಡ ಬೇಗ ಸಾಯಿಲ್ಲ ಸರ್. ಅದಕ್ಕೆ ನಾವು ಸ್ಮೆಲ್ ಕೊಡುವಂಥದ್ದು ಈಗ ಫಿಶ್ ಆಯಿಲ್ ಅಂತ ಸ್ಮೆಲ್ ಇರೋಂತ ಸಿಗ್ತವೆ ಸರ್. ಈಗ ಸ್ಮೆಲ್ ಇರೋ ಸೋಪಿ ನೀರು ಇಂಥ ಯಾವ್ದಾರ ಒಂದು ನೀರು ಸ್ಮೆಲ್ ಇರೋ ಕೊಟ್ಟೆ ಅಂದ್ರೆ ಹುಳ ಒಳಗೆ ಬರುತ್ತೆ. ಜೊತೆಗೆ ಇಂಟಿಸೈಡ್ ಸರ್, ಯಾವ್ದಾರ ಒಂದು ಔಷಧಿ ಹುಳ ಸಹಾಯ ಅಂತದ್ದು, ಅದು ಹೊರಕ್ಕೆ ಬಂದಾಗ ಹುಳ ಸಹಾಯ ಹಾಕಂಥದ್ದು ಅಂತವೆಲ್ಲ ಕೊಡ್ತೀವಿ ಸರ್. ಹಂಗಾಗಿ ಹುಳಗಳು ಕಂಟ್ರೋಲ್ ಆಗುತ್ತೆ. ಮೇನ್ ಅದೇ ಒಂದು ಸರ್, ಮತ್ತೆ ಚುಕ್ಕೆ ರೋಗ ಒಂದು ಸರ್. ಚುಕ್ಕೆ ರೋಗ ಜಾಸ್ತಿಯಾಗಿ ನಾವು ಪಾಸ್ಪರಸ್ ಜಾಸ್ತಿ ಕೊಟ್ಟಾಗ ನಮಗೆ ಎಲೆಗಳಲ್ಲಿ ಐರನ್ ಕಮ್ಮಿ ಆಗುತ್ತೆ ಸರ್ ಕಾಕಡೆಗಳು. ನಮಗೆ ಅದು ಗೊತ್ತಾಗ್ತಿಲ್ಲ ಸರ್, ನಮಗೆ ಸರ್ ಹೇಳಿದರು. ಈಗ ಸಣ್ಣ ಗೊಟ್ಟರು ಸರ್ ಹತ್ರ ನಾವು ಕೇಳಿದಾಗ ಯಾಕೆ ಸರ್ ಹಿಂಗೆ ಎಲೆ ಗೊಬ್ಬರ ಔಷಧಿ ಹೊಡಿತೀವಿ ಗೊಬ್ಬರ ಹೊಡಿತೀವಿ ಹಾಕಿಂಗೆ ಆಗ್ತಾ ಇದೆ, ನಾವೇನು ಮಾಡ್ತಿದ್ವಿ ಸರ್ DAP ಸೋದು ಬಿಡ್ತಿದ್ವಿ. DAP ಹಾಕೋದ್ರಿಂದ ಗಿಡಗಳಿಗೆಲ್ಲ ಕೊಡೋದ್ರಿಂದ ಜಾಸ್ತಿ DAP ಕೊಡೋದ್ರಿಂದ ಏನಾಗುತ್ತೆ ಸರ್, ಐರನ್ ಕಂಟೆಂಟ್ ಕಮ್ಮಿ ಆಗುತ್ತೆ. ನಮಗೆ ಎಲೆಗಳಲ್ಲೆಲ್ಲ ಒಂಥರ ಮಚ್ಚ ಟೈಪ್ ಅದು ನಮಗೆ ದೂರ ಯಾರ್ಯಾರು ಔಷಧಿ ಅಂಗಡಿ ತೋರಿಸ್ಬಿಟ್ರೆ ಏನಾಗುತ್ತೆ ಸರ್, ಥ್ರಿಪ್ಸೋ ಮೈಟ್ಸೋ ಅಂತಾರೆ. ಅದು ಮೈಟ್ಸ್ ಇದು ಅಲ್ಲ ಸರ್, ಡಿಫೆನ್ಸೇ ಆಗಿರುತ್ತೆ ಸರ್, ಮೈಕ್ರೋನ್ಯೂಟ್ರಿಯೆಂಟ್ ಡಿಫೆನ್ಸ್ ಆಗಿರುತ್ತೆ. ಅದು ಔಷಧಿ ಅಂಗಡಿ ಹೋದಾಗ ಯಾವುದೋ ಒಂದು ಸುಮ್ಮನೆ ಔಷಧಿ ಕೊಡ್ತಿರ್ತಾರೆ. ಅದಕ್ಕೆ ನಾವು ಕೃಷಿ ಇಲಾಖೆಗೆ ಹೆಚ್ಚು ಕೃಷಿ ಇಲಾಖೆ ಅಥವಾ ಅಂದರೆ ನಮ್ಮ ಈ ತರಳು ಬೆಳೆ ವಿಜ್ಞಾನ ಕೇಂದ್ರ ಇಂಥದಾಗ ಬಂದು ನಮಗೆ ಸಲಹೆ ತಗೊಂಡ್ಬಿಟ್ರೆ ಖರ್ಚೇ ಇರಲ್ಲ ಸರ್. ನೀವೀಗ FE ಸಿಗುತ್ತೆ ಸರ್, ಮೈಕ್ರೋನ್ಯೂಟ್ರಿಯೆಂಟ್ ಐರನ್ ಕಂಟೆಂಟ್ ಕಮ್ಮಿ ಇರೋದು, ಅದು ನೋಡಿದ್ಬಿಟ್ರೆ ನಮಗೆ ಅದಕ್ಕೆ ಗಿಡದ ಸಮಸ್ಯೆ ಕಮ್ಮಿ ಆಯ್ತು ಸರ್. ಹಾಗಾಗಿ ನಾವೆಲ್ಲ ಜಾಸ್ತಿ ಸಣ್ಣ ಗೊಟ್ಟು ಸರ್ ಚೆನ್ನಾಗಿ ಹೇಳ್ತಾರೆ ಸರ್ ನಮಗೆ ಸಲಹೆ. ಫೋನ್ ನಾವು ಮನೆ ಇಲ್ಲಿಗೆ ಬರೋದೇ ಕಮ್ಮಿ ಸರ್, ಎಲ್ಲ ಫೋನಲ್ಲೇ ಫೋಟೋ ಹಾಕಿರ್ತೀವಿ ಸರ್, ಫೋನಲ್ಲೇ ಹೇಳ್ಬಿಡ್ತಾರೆ ಸರ್. ಫೋನಲ್ಲೇ ಹೇಳ್ತಿದ್ರು ಸರ್, ಯಾರು ಪ್ರೈವೇಟ್ನವ್ರ ಕಾಳಜಿ ವಹಿಸೋರ್ ಥರ ಏನು ವಹಿಸ್ತೇವೆ, ಕ್ಲೀನಾಗಿ ಬಂದು ನಮಗೆ ಏನು ಬೇಕು ಡೀಟೇಲ್ ಏನು ಬೇಕು ಎಲ್ಲ ಥರದ ಡೀಟೇಲ್ ಹೇಳ್ಕೊಡ್ತಾರೆ ಸರ್. ನಾವೀಗ ಆಗಲೇ ಬರೋಕ್ಕಾಗಲ್ಲ ಸರ್ ಹೊಲ್ದಾಗಿದ್ದ, ಅದಕ್ಕೆ ಒಂದು ಫೋಟೋ ಹಾಕಿರ್ತೀವಿ ಸರ್, ಅವ್ರ ಒಂದು ರಿಪ್ಲೈನೂ ಮಾಡಿರ್ತಾರೆ ಸರ್. ಅವ್ರು ಟೈಮ್ ಫ್ರೀ ಕೊಟ್ಟು ನಮಗೆ ರಿಪ್ಲೈ ಮಾಡೋದು, ಅದೇ ನಮಗೆ ಹೆಚ್ಚಿಗೆ ಮಾತು ಸರ್. ಈಗ ಸಾಕಷ್ಟು ಜನ ರೈತರು ಈ ಗೊಬ್ಬರದ ಅಂಗಡಿಗೆ ಹೋಗ್ಬಿಟ್ಟು ಸಾಕಷ್ಟು ಈ ಔಷಧಿ ಗೊಬ್ಬರಗಳನ್ನ ತಗೊಂಡು ಖರ್ಚು ಜಾಸ್ತಿ ಮಾಡ್ಕೊಂತಾರೆ ಕೃಷಿಯಲ್ಲಿ. ಆ ರೀತಿ ಮಾಡೋದಕ್ಕಿಂತ ನೀವು ಹೇಳ್ದಂಗೆ ಈ ಕೃಷಿ ಇಲಾಖೆ, ರೈತ ಸಂಪರ್ಕ ಕೇಂದ್ರ, ತೋಟಗಾರಿಕೆ ಇಲಾಖೆ, ಈ ತರ ತರಳಬಾಳು ಕೃಷಿ ವಿಜ್ಞಾನ, ಈ ತರ ಒಂದು ಕೃಷಿ ವಿಜ್ಞಾನಗಳ ಜೊತೆ ಸತತವಾಗಿ ಸಂಪರ್ಕ ಇಟ್ಕೊಂಡ್ರೆ ಸಾಕಷ್ಟು ಕೃಷಿ ಬದುಕಿಗೆ ಅನುಕೂಲ ಆಗುತ್ತೆ ಅಂತೀರ? ಹೌದು ಸರ್. ಈಗ ನಾವು ಹೊರಗಡೆ ಹೋಗಿ ಸುಮ್ಮನೆ ಔಷಧಿಗಳನ್ನ ಯಾವ್ದೋ ಗೊತ್ತಿರಲ್ಲ ಸರ್ ನಮಗೆ, ಅದು ಬೇರೆ ಸರ್ ಇನ್ನೊಂದು ಹುಳ ಬಂದಿರ ಸರ್ ರೋಗದೋಷ ತಗೊಂಬರ್ತಾರೆ. ಈಗ ಯಾವುದೋ ಒಂದು ಇಂಟಿಸೈಡ್ ಬೇರೆ, ಪೆಸ್ಟಿಸೈಡ್ಸ್ ಬೇರೆ, ಮತ್ತೆ ಫಂಗಿಸೈಡ್ಸ್ ಬೇರೆ, ಅವು ಗೊತ್ತಿರಲ್ಲ ಸರ್ ನಮಗೆ ಪೆಸ್ಟಿಸೈಡ್ಸ್ ಮತ್ತೆ ಫಂಗಿಸೈಡ್ಸ್ ಅಂತೇಳಿ. ಈಗ ರೋಗ ಚುಕ್ಕಿ ರೋಗ ಬಂದಿರುತ್ತೆ, ಯಾವ್ದೋ ಹುಳ ಸಾಯೋದು MMB ಬೆಂಜೆಟ್ ತಗೊಂಡು ಹೋಗಿ ಎಲ್ಲ ದಿವಳು ದೊಡ್ಡದ್ರೆ ಹೆಂಗಾಗುತ್ತೆ ಸರ್? ಹಾಗಾಗಿ ನಮಗೆ ಯಾವ್ದೋ ಅವ್ರ ಔಷಧಿ ಅಂಗಡಿ ಹೊಡೆಯುತ್ತೆ ಕೂಡ. ನಾವು ಒನ್ ಟೈಮ್ ಹಿಂಗೆ ಹೋಗಿದ್ದೀವಿ ಸರ್, ನಾರ್ಮಲ್ ಆಗಿ ಯಾವ್ದೋ ನಮ್ಮೂರಲ್ಲಿರೋ ಅಂತ ಅಂಗಡಿಗಳಿಗೆಲ್ಲ ಹೋದಾಗ ಬೇರೆ ಅಂಗಡಿಗಳಿಗೆ ಒಂದ್ ಜೊತೆಗೆ ಏನೋ ಒಂದು ಕೊಟ್ಬಿಡೋರು ಸರ್. ಅದನ್ನ ನಾವು ಸ್ವಲ್ಪ ಇದ್ರಾಗ ಸರ್, ನಾನು ಅದು ಬೇರೆ 10 ತಿಂಗಳು ತೋಟಗಾರಿಕೆ ಇಲಾಖೆ ತರಬೇತಿ ಮಾಡಿದ್ರಿಂದ ನಮಗೂ ಗೊತ್ತಾಗುತ್ತೆ ಸರ್. ಅದ್ರ ಜೊತೆಗೆ ನಾವು ಸರ್ ಇವ್ರಿಗೆ ಕೊಡ್ತಾರೆ ಸರ್ ಸಲಹೆ. ನಾವು ಅದನ್ನೇ ಓದಿದ್ವಿ ಸರ್, ಫಂಗಿಸೈಡ್ಸೆ ಬೇರೆ, ಅಡಿಕೆಯಲ್ಲಿ ಮೈಟ್ಸ್ ಬರೋಂತ ಕರಿಸೈಡ್ಸೆ ಬೇರೆ, ಪೆಸ್ಟಿಸೈಡ್ಸೆ ಬೇರೆ, ಎಲ್ಲವನ್ನೆಲ್ಲ ಓದ್ಕೊಂಡ್ರಿಂದ ನಾವು ಅದನ್ನ ಓದ್ತೀವಿ ಸರ್ ಅದು ಯಾವ್ದಕ್ಕೆ ಯೂಸ್ ಆಗುತ್ತೆ. ಮತ್ತೆ ಅದ್ರಾಗೆ ಇಂಟಿಸೈಡ್ಸ್ನಲ್ಲೇ ಸಣ್ಣ ಹುಳುಗಳಿಗೆ ಬೇರೆ, ಬಡ್ ಬೋರರ್ಸ್ಗೆ ಬೇರೆ, ವಾಲ್ವರ್ಮ್ಸ್ ಅಂತ ಸಿಗ್ತವೆ ಸೈನಿಕ ಹುಳುಗಳು, ಅವಕ್ಕೆ ಬೇರೆ ಅಂತ ಸಿಗುತ್ತೆ ಸರ್. ಹಾಗಾಗಿ ನಾವು ಅವನ್ನೆಲ್ಲ ಓದ್ಕೊಂಡೆ ತಗೊಂಬರ್ತೀವಿ ಸರ್. ಜೊತೆಗೆ ಸರ್ ಕೊಟ್ಟಿರ್ತಾರೆ ಸರ್, ಸರ್ ಕೊಟ್ಟಿದ್ದಾದ್ಮೇಲೆ ನಮಗೆ ನಾಲೆಡ್ಜ್ ಬೇಕಲ್ಲ ಅಂತೇಳಿ ನಾವು ಗೂಗಲ್ನ ಸರ್ಚ್ ಮಾಡ್ತೀವಿ ಸರ್. ಆ ಹೆಸರು ಕೆಮಿಕಲ್ ಹೆಸರು ಇರುತ್ತಲ್ಲ ಸರ್, ಅದನ್ನ ಸರ್ಚ್ ಮಾಡೋದು, ಅಥವಾ ಟ್ರೈಕೋಡರ್ಮ ಕೊಟ್ಟಿರ್ತಾರೆ, ಟ್ರೈಕೋಡರ್ಮ ವಿರೇಡಿ ಅಂತ ಸಿಗುತ್ತೆ, ಬೇರೆ ಬೇರೆ ಥರದ್ದು ಸಿಗುತ್ತೆ ಸರ್. ಅವನ್ನೆಲ್ಲ ನೋಡೋದು ಯಾವ್ದಿದೆ ಅಂತ. ನಮ್ಮೀಗ ಇದರಲ್ಲಿ ಸರ್ ಟ್ರೈಕೋಡರ್ಮ ಮತ್ತೆ ಸುಡಮನಸ್ ಕಡಿಮೆ ರೇಟಲ್ಲಿ ಸಿಗುವಂಥದ್ದು ಅಂದರೆ ನಮ್ದು ಈ ತೋಟಗಾರಿಕೆಲಿಕ್ಕಿಂತ ಇದು ಆಗಿದೆ ಸರ್, ಬಯೋ ಸೆಂಟರ್ ಆಗಿದೆ ಸರ್. ಎಲ್ಲ ಜಿಲ್ಲೆಗಳಲ್ಲಿ ಶಿವಮೊಗ್ಗದಲ್ಲಿ ಒಂದಿತ್ತು, ನಮ್ಮ ದಾವಣಗೆರೆಲ್ಲ ಆಗಿದೆ ಸರ್. ಅಲ್ಲಿ ಕಡಿಮೆ ರೇಟಲ್ಲಿ ಈಗ 80 ರೂಪಾಯಿ ಕೆಜಿ ಎಲ್ಲ ಸಿಗುತ್ತೆ ಸರ್, ಟ್ರೈಕೋಡರ್ಮ ಸುಡಮನಸ್ಸು PSP ಅವೆಲ್ಲ 215 ರೂಪಾಯಿಗೆ ಎಲ್ಲ ಸಿಗುತ್ತೆ ಸರ್. ಅದನ್ನ ಹೆಚ್ಚಿಗೆ ರೈತರು ಉಪಯೋಗಿಸ್ಕೋಬೇಕು ಸರ್. ಈಗ ಯಾರು ಕೇಳ್ತಾರಂತ ರೈತರಿಗೆಲ್ಲ ನಾನು ಹೇಳೋ ಮಾತಂದ್ರೆ, ಈಗ ಎಲ್ಲ ಬಯೋ ಸೆಂಟರ್ ಇದೆ ನಿಮ್ಮ ಹತ್ರ ಗೌರ್ಮೆಂಟಿಂದ ಅಂತಂದ್ರೆ ಅಲ್ಲಿ ಕಡಿಮೆ ರೇಟಲ್ಲಿ ಸಿಗುತ್ತೆ ಸರ್. ಹೊರಗಡೆ 250 ರೂಪಾಯಿ ಕೆಜಿ ತಗೊಳಕ್ಕಿನ ಇಲ್ಲಿ 80 ರೂಪಾಯಿ 3 ಕೆಜಿ ಸಿಗುತ್ತೆ ಸರ್. ಇನ್ನು ನಮ್ಮ ಮೂಲಕ್ಕೆ ಹೆಚ್ಚಿಗೆ ಆಗುತ್ತೆ ಸರ್ ರೂಪಾಯಿ ಅಂತಂದು ಹೆಚ್ಚಿಗೆ ಉಪಯೋಗಿಸ್ಬೇಕಂತ ಹೇಳ್ಕೊಂತೀವಿ. ಎಷ್ಟೋ ಜನಗಳಿಗೆ ಈಗ ಬಯೋ ಸೆಂಟರ್ ಇರೋದಕ್ಕೆ ಗೊತ್ತಿರಲ್ಲ ಸರ್, ಸುಮ್ಮನೆ ಔಷಧಿ ಅಂಗಡಿಯಲ್ಲಿ ತಗೊಂತಿರ್ತಾರೆ. ಈ ಬೆಂಗಳೂರಿಂದ ಬರೋಂಥ ಅರ್ಕ ಮೈಕ್ರೋವೇಲ್ ತಗೊಂಡು ಅಲ್ಲಿದ್ದ ತರಿಸಿದ್ವಿ ಅಂತ ಅವ್ರು ಹೇಳ್ತಿರ್ತಾರೆ, ಪ್ರೈವೇಟ್ ಅಂಗಡಿಗಳು ತರಿಸಿರ್ತಾರೆ. ಅದ್ರ ಬದಲು ಇಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ಇರುವಂಥ ಫ್ರೆಶ್ ಮಾಲ್ಗಳನ್ನೇ ಉಪಯೋಗಿಸ್ರಿ ಅಂತ ಸರ್ ನಾನು ಹೇಳ್ತಿರೋದು. ಕಾಕಡ ಮಲ್ಲಿಗೆ ಹೂವು ವರ್ಷದಲ್ಲಿ 9 ತಿಂಗಳು ಬೆಳೆ ಬರುತ್ತೆ ಅಂತ ಹೇಳಿದ್ರೆ, ಬೆಳೆ ಬಂದಾಗ ನೀವು ಯಾವ ಸಮಯದಲ್ಲಿ ಬಿಡಿಸ್ತೀರಾ, ಅದನ್ನ ಎಷ್ಟೊತ್ತಿಗೆ ಮಾರ್ಕೆಟ್ಗೆ ತಲುಪಿಸಬೇಕಾಗತ್ತೆ? ಸರಿ, ನಮ್ಮ ಮಲ್ಲಿಗೆ ಹೂವು ಅಂತಂದ್ರೆ ಬೆಳಗ್ಗೆ 7 ಗಂಟೆಯಿಂದ ಹಿಡಿದು ಸಾಯಂಕಾಲ 7 ಗಂಟೆ ಒಳಗೆ ಬಿಡಿಸ್ತೀವಿ ಸರ್. ಅಕಸ್ಮಾತ್ ನಾವು ಬಿಡಿಸ್ತಾ ಇದ್ವಿ ಅಂದ್ರೆ ಮಾರನೇ ದಿನ ಹೂವು ಹರಿಯಕ್ಕೆ ನಮಗೆ ಕಷ್ಟ ಆಗುತ್ತೆ ಸರ್. ಯಾಕಂದ್ರೆ ಹಳ್ಳಿದ ಹೂವು ಇರುತ್ತೆ ಸರ್, ಅದನ್ನ ಬಿಡಿಸ್ತೀವಿ ಮತ್ತೆ ನಾವು ಮಗ್ಗ ಬಿಡಿಸೋಕ್ಕಾಗಲ್ಲ ಸರ್. ಈಗ ನಾವು ಮೊನ್ನೆ ರೇಟ್ ಇಲ್ಲದೆ ಕಮ್ಮಿ ಇದ್ದಾಗ ನಾವು ಒಂದು ಅರ್ಧ ಹೊಲ ಹರಿದಿದ್ವಿ ಸರ್, ಅರ್ಧ ಹೊಲ ಕೈ ಬಿಟ್ಟಿದ್ವಿ. ಮನೆಯಲ್ಲಿ ಎಷ್ಟು ಹಾಕ್ತೀವಿ ಅಷ್ಟು ಹರಿತಿದ್ವಿ, ಕೂಲಿ ಕೊಡಕ್ಕೆ ಆಗ್ತಿರ್ಲಕ್ಕೆ ಹೂವು ಕಮ್ಮಿ ಇರೋದ್ರಿಂದ. ಆಗ ಈಗ ಹೂವು ರೇಟ್ ಇರೋದ್ರಿಂದ ಒಟ್ಟು ಮತ್ತೆ ಉಡಿಸ್ತಾ ಇದೀವಿ ಸರ್. ನಮ್ಮ ಮಲ್ಲಿಗೆ ಹೂವಿಂದ ಏನಂತಂದ್ರೆ ಸರ್, ಈಗ ರೇಟ್ ಕಡಿಮೆ ಇದೆ ಅಂದ್ರೆ ನಮ್ದೇ ಹೊಲ ಆಗಿರೋದ್ರಿಂದ ನಮಗೆ ಎಷ್ಟು ಬೇಕು, ನಮ್ಮ ಮನೆಯವ್ರು ಎಷ್ಟು ಜನ ಇದೀವಿ ಅಷ್ಟು ಆಗೋಷ್ಟು ಸರ್, ನಮಗೆ ಕೂಲಿ ಆಗೋಷ್ಟು ಸಾಕು ಸರ್. ಯಾಕಂದ್ರೆ ಕೂಲಿ ಉಳಿಯೋದೇ ಕಷ್ಟ ಇರುತ್ತೆ ಸರ್ ಆ ಟೈಮ್ ರೇಟ್ ಕಮ್ಮಿ ಇದ್ದಾಗ. ಮತ್ತೆ ರೇಟ್ ಹೆಚ್ಚಿದ್ದು ಹೊಲ ಪೂರ್ತಿ ಬೇಕಾದ್ರೆ ಕೂಲಿ ಆಳುಗಳು ಹಚ್ಕೊಂಡು ನಾವು ಹರ್ಕೋಬಹುದು ಸರ್. ಇಲ್ಲ ಅಂತಂದ್ರೆ ಸುಮ್ಮನೆ ಆಳಿಗೆ ಕೊಡೋಕ್ಕಾಗುತ್ತೆ ಸರ್. ನಾವು ಯಾವ ಥರ ಮಾರ್ಕೆಟಲ್ಲಿ ರೇಟ್ ಹೆಂಗಿದೆ ಅದಕ್ಕೆ ತಕ್ಕಂಗೆ ಉಪಯೋಗಿಸ್ಕೋಬೇಕಾಗುತ್ತೆ ಸರ್. ಜೊತೆಗೆ ನಾವು ಹೂವನ್ನ ಕಡಿಸ್ತೀವಿ ಮತ್ತೆ ಸರ್, ಹೂವು 12 ಗಂಟೆವರೆಗೂ ಹರಿತೀವಿ ಸರ್. ಸಾಯಂಕಾಲವರೆಗೂ ಹರಿತೀವಿ ಸರ್, 12 ಗಂಟೆವರೆಗೂ ಹರಿದಿದ್ದನ್ನ ನಾವು ಕಡಿಸ್ತೀವಿ. 12 ಗಂಟೆ ಮೇಲೆ ಹರಿದಿದ್ದನ್ನ ಮಾರ್ಕೆಟಿಗೆ ಕೊಡಿಸ್ತೀವಿ, ದಾವಣಗೆರೆ ಮಾರ್ಕೆಟಿಗೆ ಕೊಡ್ತೀವಿ. 12 ಗಂಟೆವರೆದಿಂದ ಕೊಡಿಸಿದ್ನ ತಿರುಗ ಬೆಳಗ್ಗೆ 4 ಗಂಟೆ ಮಾರ್ಕೆಟ್ಗೆ ದಾವಣಗೆರೆ ಕೊಡ್ತೀವಿ ಸರ್. ಮಗ್ಗ ಬಿಡಿಸ್ತೀರಾ? ಮಗ್ಗ ಬಿಡಿಸ್ತೀವಿ ಸರ್. ಎಲ್ಲ 6 ಗಂಟೆ ಬೆಳಗ್ಗೆ ಹೊತ್ತು 4 ಗಂಟೆ ಮಾರ್ಕಿ 6 ಗಂಟೆ ಹೋಗುತ್ತೆ ಸರ್, 6 ಗಂಟೆ ಎಲ್ಲ ಹೋಗ್ತೇವೆ ಸರ್. ಈಗ ನೀವು ಮಾರುಕಟ್ಟೆ ಮಾರಾಟ ಮಾಡ್ತೀರಾ, ಹೋಲ್ಸೇಲ್ ಆಗಿ ಕೆಜಿ ಗಟ್ಟಲೆನೂ ಕೊಡ್ತೀರ, ಯಾವ್ದು ಲಾಭದಾಯಕ ಅನ್ಸುತ್ತೆ? ಕೆಲವು ಟೈಮು ಬೆಳಗ್ಗೆ ಮಾರ್ಕೆಟ್ ಲಾಭ ಆಗುತ್ತೆ ಸರ್, ಕೆಲವು ಟೈಮ್ ನಾವು ಸಾಯಂಕಾಲ ಕೊಡುವಂತ ಹೂವಿನ ಮಾರ್ಕ ಆಗುತ್ತೆ ಸರ್. ಯಾಕಂದ್ರೆ ಇವತ್ತಿನ ರೇಟ್ ನಾಳೆ ಇರಲ್ಲ ಸರ್, ನಮ್ಮ ಮಾರ್ಕೆಟ್ ನಮ್ಮ ಕೈಗಿರಲ್ಲ ಸರ್. ಹಾಗಾಗಿ ನಾವು ಅಡ್ಜಸ್ಟ್ ಆಗಬೇಕು ಅಂದ್ರೆ ಜಾಸ್ತಿ ಲಾಭ ಆಗುವಂತದ್ದು ನಮಗೆ ಕಡಿಸಿದ ಹೂವಲ್ಲೇ ಸರ್. ಈಗ ಕೆಜಿಗೆ 15 ಮಾರು ಸಿಗುತ್ತೆ ಸರ್, ಸಿಂಗಲ್ ಮಾರುಗಳು. ಅದು ಜೋಡಿಲಿ ಹಾಕ್ತಾರೆ 8 ಮಾರು ಲೆಕ್ಕ ಆಗುತ್ತೆ. ಒಂದೊಂದು ಟೈಮು 1000ಕ್ಕೆ 15 ಮಾರು 20 ಮಾರು ಹಿಂಗಿರುತ್ತೆ ಸರ್, ನಮಗೆ ಒಂದು 600 ರೂಪಾಯಿ ಕೆಜಿ ಹಂಗೆ ಸಿಗುತ್ತೆ. ಅದು ಬಿಡಿ ಕೊಟ್ಟಾಗ ಲಾಸ್ಟ್ ಹೂ ಕೊಟ್ಟಿರ್ತೀವಿ ಸರ್, ಯಾಕಂದ್ರೆ ನಾವು ಕಡ್ಸೋಕ್ಕೂ ಆಗಿರಲ್ಲ ಸರ್. ಹಾಗಾಗಿ ರೇಟ್ ಒಂದೊಂದು ಟೈಮ್ 200 ರೂಪಾಯಿ ಹಿಂಗೆ ಬಂದಿರುತ್ತೆ. ಒಂದೊಂದು ಟೈಮ್ ನಾವು ಬೆಳಗ್ಗೆ 200 ರೂಪಾಯಿ ಬೆಳಗ್ಗೆ ಕೊಟ್ಟಿದ್ವಿ ಅಂದರೆ ಸಾಯಂಕಾಲ 80 ರೂಪಾಯಿ ಕೊಟ್ಟಿದ್ದು ನನಗೆ ಸರ್. ಒಂದೊಂದು ಟೈಮ್ ಸಾಯಂಕಾಲ ನಾನು 300 ರೂಪಾಯಿ ಹಿಂಗೆ ಕೊಟ್ಟಿರೋ ಬೆಳಗ್ಗೆ ನಾವು ಹೂವು ತಗೊಂಡು ಹೋದಾಗ ಅಲ್ಲ ಸಾಯಂಕಾಲ ನಮಗೆ ಜಾಸ್ತಿ ಇರೋದು ಬೆಳಗ್ಗೆ ಹೂವು ರೇಟ್ ಕಮ್ಮಿ ಆಗಿರುತ್ತೆ ಸರ್. ಕೆಲವು ಟೈಮ್ ಹಂಗಾಗಿರುತ್ತೆ. ಆದರೆ ಆದಷ್ಟು ಲಾಭ ಆಗೋದು ಕಡಿಸಿದ ಹೂವಿಗೆ ಸರ್. ನಾವು ಕೆಜಿಗೆ 50 ರೂಪಾಯಿ ಕೊಟ್ಟು ಕಡಿಸಿರ್ತೀವಿ ಸರ್. ನಾನು ತೆಗೆದು ನಮ್ಮ ಪೆಟ್ರೋಲ್ ಖರ್ಚು ತೆಗೆದು ಉಳಿದ್ದು ನಮಗೆ ಲಾಭ ಅಂತ ಲೆಕ್ಕ ಮಾಡಿದಾಗ ಆಗ್ಲತ್ತಿನ ಜಾಸ್ತಿ ಆಗುತ್ತೆ ಸರ್. ಬೆಳಗ್ಗೆ ಹೊತ್ತು ಮಾರ್ಕೆಟಿಗೆ ಹೋಗ್ತೀವಲ್ಲ ಅದೇ ಜಾಸ್ತಿ ಆಗುತ್ತೆ ಸರ್. ಹಂಗಾಗಿ ಕಡಿಸಿ ಮಾರೋದು ಸ್ವಲ್ಪ ಲಾಭ ಜಾಸ್ತಿ ಇದೆ ಸರ್. ಹೂವು ಬಿಡಿಸ್ಲಿಕ್ಕೆ ಕಟ್ಟಲಿಕ್ಕೂ ಎಲ್ಲ ಕೂಲರ್ ಸಿಗ್ತಾರ? ಸಿಗ್ತಾರೆ ಸರ್. ಸಿಗ್ಲಿಲ್ಲ ಅಂತಂದ್ರೆ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂತೀವಿ ಸರ್. ನಾವು ಹೆಚ್ಚಿಗೆ ಒತ್ತಡ ಹಾಕಿಂದು ಏನು ಯಾವುದೇ ಥರದ ಮಾಡಂಗಿಲ್ಲ ಸರ್. ನಮಗೆ 4 ಜನ ಇದೀವಿ ಸರ್ ನಮ್ಮ ಮನೇಲಿ. ನಾವು ಅಣ್ಣ, ನಾನು, ಅಪ್ಪಾಜಿ, ಅಮ್ಮ ಇದ್ದೀವಿ. ನಮಗೆ ಎಷ್ಟು ಜನ ಆಗುತ್ತೆ ಅಷ್ಟು ಬಿಡಿಸ್ತೀವಿ. ಆವತ್ತಿನ ಕೂಲರ್ ಸಿಗಲಿಲ್ಲ ಅಂದ್ರೆ ಅವತ್ತು ಅಲ್ಲಿ ಹಂಗಿರುತ್ತೆ ಸರ್ ಆ ಕಡಲೇನು. ನಮಗೆ ಒಂದು ವಾಲ್ ಅಷ್ಟು ಬಿಡಿಸ್ಕೊಂತೀವಿ, ನಾವು ಕೊಡ್ತೀವಿ ಸರ್ ಕಟ್ಸೋಕ್ಕೆ. ಅವು ಮಾರ್ಕೆಟಿಗೆ ಮಾಡ್ತೀವಿ ಸರ್. ಭಾಳ ಜನ ಕೂಲರ್ ಸಿಕ್ಕಾಗ ಅಷ್ಟು ಹರಿತೀವಿ ಸರ್. ಈಗ ಕೂಲರ್ ಸಿಕ್ಕಿಲ್ಲ ಅಂತಂದ್ರೆ, ಈಗ ಕೂಲರ್ ಸಿಗಲ್ಲ ಸರ್. ಈಗ ನಾಟಿ ಹಚ್ಚೋ ಬಂದೇ ಸಿಗಲ್ಲ. ಭತ್ತದ ನಾಟಿ ಬಂದಾಗ, ಈಗ ಇದು ಸರ್ ಉದ್ಯೋಗ ಖಾತ್ರಿ ಯೋಜನೆ ಬಂದಾಗ ಜನಗಳು ಸಿಗಲ್ಲ ಸರ್. ಈಗ ಉದ್ಯೋಗ ಖಾತ್ರಿ ಯೋಜನೆಗೆ ಹೋಗಿರ್ತಾರೆ. ಈ ಟೈಮಲ್ಲೆಲ್ಲ ನಾವು ಈಗ ಎಷ್ಟಾಗುತ್ತೋ ಮನೆ ರಷ್ಟಾರ್ಕನ್ ನಾವು ಮಾಡ್ಕೊಂತೀವಿ ಸರ್. ಕೂಲಿ ಎಷ್ಟು ಕೊಡ್ಬೇಕು ಅವ್ರಿಗೆ ಸರ್? ಈಗ ಕೂಲಿ ಅಂತಂದ್ರೆ ಎಲ್ಲ ಸೇರಿಸಿ 300 ರೂಪಾಯಿ ಖರ್ಚಾಗುತ್ತೆ ಸರ್. ಅವ್ರದ್ದು ಒಂದು ದಿನದ 300 ರೂಪಾಯಿ ಖರ್ಚಾಗುತ್ತೆ. ಅವ್ರಿಗೆ ಒಂದು 4 ಜನ ಕರ್ಕೊಂಡ್ವಿ ಅಂದ್ರೆ ನಾವು ರೇಟ್ ಕಮ್ಮಿ ಇದ್ದಾಗ ನಾವೇ ಕೊಡ್ಬೇಕಾಗುತ್ತೆ ಸರ್. ಅದಕ್ಕೆ ಈಗ ನಮಗೆ ಲಾಭ ಆಗೋದಂದ್ರೆ ರೇಟ್ ಹೆಚ್ಚಿಗೆ ಇದ್ದಾಗ ಸರ್. ಹೂ ಕಡಿಮೆ ಇದ್ರೋಟ ರೇಟ್ ಹೆಚ್ಚಿಗೆ ಇದ್ದ ಲಾಭ ಆಗುತ್ತೆ ಸರ್ ಜಾಸ್ತಿ. ಹಾಗಾಗಿ ನಾವು ಮನೆಯವ್ರ 4 ಜನ ಮಾಡ್ಕೊಂಡ್ರೆ ನಮ್ದೇ ನಮ್ಮ ಕೂಲಿ ಉಳ್ದಂಗೆ ಆಗುತ್ತೆ ಸರ್. ದಿನಕ್ಕೆ 1200 ರೂಪಾಯಿ ಉಳಿದ ಸರ್ 4 ಜನದ ಅನ್ಕಂದ್ರು ನಮಗೆ ತಿಂಗಳ ಏನಿಲ್ಲ ಅಂದ್ರೂ ಆಗುತ್ತೆ ಸರ್ ದುಡ್ಡು. ಅದಕ್ಕೆ ಈಗ ಒಂದು 30,000 ರೂಪಾಯಿ ಆಗುತ್ತೆ ಸರ್ ನಮಗೆ. ಅದೇ ನಾವು 4 ಜನ ಮಾಡ್ಕೊಂಡಿದ್ದು ಅಷ್ಟೇ ಬಂದಂಗೆ. ಒಬ್ಬರಿಗೆ ಅಥವಾ 8-8 ಸಾವಿರ 10,000 ಸಂಬಳ ಬಂದಂಗೆ ಸರ್. ಇನ್ನೊಬ್ಬರ ಕಡೆಗೆ ಎಲ್ಲಿ ಹೋಗಂಗಲ್ಲ ಸರ್ ನಾವು ಕೆಲಸಗಳು. ನಮಗೆ ಆಗೋಷ್ಟು ಬಿಡೋದು ಸರ್, ಮಧ್ಯಾಹ್ನಗಳು ಮಾಡ್ಕೊಳೋದು, ಬೇರೆ ಕೆಲಸಗಳು ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಸರ್. ನಮಗೆ ಬೇಕಾದ ಬಿಡ್ಬೋದು ಸರ್ ನಮ್ದೇ ಹೊಲ. ಅದರಿಂದ ಪ್ರತಿ ದಿವಸ ಎಷ್ಟು ಕೆಜಿ ಅಥವಾ ಎಷ್ಟು ಮಾರು ಸಿಗುತ್ತೆ ನಿಮಗೆ ಸರ್? ಈಗ ಪ್ರತಿದಿನ ಅಂತಂದ್ರೆ 4 ಕೆಜಿ. ಈಗ ರೇಟ್ ಕಮ್ಮಿ ಇರೋದ್ರಿಂದ 2 ಕೆಜಿ ಇದೆ ಸರ್. ಹೂವು ಕಡಿಮೆ ಆಗಿದೆ ಈಗ. ಮುಂಚೆ ಎಲ್ಲ 15-20 ಕೆಜಿ ವರೆಗೂ ಹೋಗಿತ್ತು ಅಂದ್ರೆ ಭಾಳ ಹೂವು ಎಲ್ಲ ಕಡೆಗೆ ಈಗ ತೋಟ ಮಾಡಿ ಹೂವು ಹಾಕ್ತಾರೆ ಅಂದ್ರೆ ಮಲ್ಲಿಗೆ ಹೂವು ಹಾಕ್ತಿರಂದ ಸೀಸನ್ ಬಂದಾಗ ಹೂವು ರೇಟ್ ಕಡಿಮೆ ಆಗ್ಬಿಡುತ್ತೆ ಸರ್. ಯಾಕಂದ್ರೆ ಭಾಳ ಹೂವು ಬಂದಿರುತ್ತೆ, ಹಾಗಾಗಿ ರೇಟ್ ಕಮ್ಮಿ ಆಗುತ್ತೆ. ಆ ಟೈಮಲ್ಲೂ 15 ಕೆಜಿ ವರೆಗೂ ಸಿಗುತ್ತೆ. ಈಗ ಸೀಸನ್ ಇಲ್ಲ ಅಂತ ಸರ್. ಈಗ ಎಲ್ಲ ಬೇಸಿಗೆ ಇರೋದ್ರಿಂದ ನೀರಿನ ಅಭಾವ ಇರೋದ್ರಿಂದ ಮತ್ತು ಹೂವು ಸೀಸನ್ ಕಮ್ಮಿ ಆಗಿರೋದ್ರಿಂದ ಈಗ ಕಾಕಡ ಸೀಸನ್ ಮುಗಿಯುತ್ತೆ ಸರ್. ಶಿವರಾತ್ರಿ ಲಾಸ್ಟ್ ಬ್ರೀಡ್ ಆಗುತ್ತೆ, ಮತ್ತೆ ನಮಗೆ ಜೂನ್ವರೆಗೂ ಸಿಗಲ್ಲ ಸರ್ ಹೂವು. ಹಾಗಾಗಿ ಈ ಟೈಮಲ್ಲೆಲ್ಲ ರೇಟು 400 ರೂಪಾಯಿ ಹಿಂಗಿರುತ್ತೆ ಸರ್. ಈ ಟೈಮಲ್ಲಿ ನಮಗೆ 2 ಕೆಜಿ ಸಿಗೋದು, ಅವಾಗ 10 ಕೆಜಿ ಸಿಗೋದು ಒಂದೇ ಸರ್ಮ ಆಗಿರುತ್ತೆ ಸರ್. ಈಗ ಆಗಿದ್ರೆ ಯಾವ ಸಮಯದಲ್ಲಿ ಹೂವಿಗೆ ಒಳ್ಳೆ ಬೆಲೆ ಸಿಗುತ್ತೆ ನಿಮಗೆ ಸರ್? ನಮಗೀಗ ಈಗ ಸಂಕ್ರಾಂತಿ ಹಿಡಿದು ಮದುವೆಗಳು ಮದುವೆಗಳು ಸ್ಟಾರ್ಟ್ ಆಗ್ತವೆ. ಗೃಹ ಪ್ರವೇಶಗಳು ಶುಭ ಸಮಯ ಯಾವ ಕಾರ್ಯಕ್ರಮಗಳೆಲ್ಲ ಸ್ಟಾರ್ಟ್ ಆಗೋದ್ರಿಂದ ಇವಾಗ ರೇಟ್ ಇರುತ್ತೆ. ಮತ್ತೆ ಶ್ರಾವಣ ಆ ಟೈಮಲ್ಲ ಜಾಸ್ತಿ ಸರ್ ಲಾಭ ಆಗೋದು. ಈ ಪ್ರತಿ ದಿವಸ ಕೇಳೋದು ಬಿಡಿಸೋದು ಕಟ್ಟೋದು ಇದೆಲ್ಲ ತುಂಬಾ ಕೆಲಸ ಇರುತ್ತಲ್ಲ, ಏನ್ ಬೇಜಾರು ಅನ್ಸಲ್ಲ? ಇಲ್ಲ ಸರ್, ಈಗ ನಾವು ಡೈಲಿ ಹೆಂಗ್ ಊಟ ಮಾಡ್ತೀವಿ ಹಂಗ ಕೆಲಸನೂ ಆಗ್ಬಿಟ್ಟಿದೆ ಸರ್ ನಮಗೆ. ನಾವು ಡೈಲಿ ಹೆಂಗ್ ಊಟ ಮಾಡ್ತೀವಿ ಇದು ನಮ್ದೊಂಥರ ಕೆಲಸ ಸರ್. ನಾವು ಬೆಳಗ್ಗೆ ಎದ್ವಿ ಅಂದ್ರೆ ಹೊಲ್ದಕ್ಕೆ ಹೋಗ್ಲಿ ಸಮಾಧಾನ ಇರಲ್ಲ ಸರ್. ಅನ್ನ ಹೂವಿನ ಗಿಡಗಳು ನೋಡಿದ್ವಿ ಬಿಡಿಸಿದ್ವಿ, ಆ ಕಡೆದೇ ಬಿಡಿಸಿ ಅಷ್ಟು ಬಿಡಿಸಿದ ಮೇಲೆ ನಮಗೆ ಸಮಾಧಾನ ಸರ್, ಇವತ್ತು ಬಿಡಿಸಿದ್ವಿ ಅಂತ ಹಾಗಾಗಿರುತ್ತೆ ಸರ್. ಮತ್ತೆ ಬೇರೆ ಎಲ್ಲ ಈಗ ಸಾಕಾಗುತ್ತೆ ಅನ್ನೋದಕ್ಕೆ ನಾವು ಯಾರು ಒತ್ತಡ ಇರಲ್ಲ ಸರ್. ನಮ್ದೇ ಆದ್ರಿಂದ ನಾವೇ ಮಾಡ್ಕೊಳೋದ್ರಿಂದ ಯಾವುದೇ ಒತ್ತಡ ಇಲ್ಲ ಸರ್. ಅಕಸ್ಮಾತ್ ನಮಗೆ ಸಾಕಾಯ್ತು ಅಂದ್ರೆ ಎಷ್ಟಾಗುತ್ತೆ ಅಷ್ಟು ಬಿಡಿಸ್ಕೊಳೋದು ಕೈ ಬಿಡೋದು ಸರ್. ಹಾಗಾಗಿ ನಮಗೆ ಖುಷಿ ಇದೆ ಸರ್ ಇದ್ರ ಮಾಡೋದು. ಒಟ್ಟು ಎಷ್ಟು ಗಿಡ ಇದಾವೆ ನಿಮ್ಮವು? ಸರ್ ನಮ್ಮವು ಈಗ 350 ಗಿಡ ಇದಾವೆ ಸರ್, ಕಾಕಡ ಗಿಡಗಳು. ಅದರಲ್ಲಿ ಒಂದು ವಾಲಲ್ಲಿ ಕಡಿಮೆ, ಒಂದು ವಾಲ 15 ಹೆಚ್ಚು ಕಮ್ಮಿ ಸರ್. ಈ ವಾಲಿಗೆ ಸ್ವಲ್ಪ ಜಾಸ್ತಿ ಗೊಬ್ಬರ ಕೊಟ್ಟಿದ್ರೆ ಈ ವಾಲಿಗೆ ಗೊಬ್ಬರನೇ ಹಾಕಿರಲ್ಲ ಸರ್. ಈಗ ಯಾಕಂದ್ರೆ ಅಷ್ಟು ಬಿಡಿಸಕಂತ ಬಂದಾಗ ರೇಟ್ ಕಮ್ಮಿ ಆಗಿರುತ್ತೆ ಸರ್, ಸೀಸನ್ ಇದು ಬರುತ್ತೆ, ಒಂದೇ ಟೈಮ್ ಬಂದ್ಬಿಡ್ತಾವಲ್ಲ. ಹಾಗಾಗಿ ಒಂದು ವಾಲಿಗೆ ಹೆಚ್ಚು ಕಮ್ಮಿ 15 ಹೆಚ್ಚು ಕಮ್ಮಿ. ಈ 15 ಈ ಗೊಬ್ಬರ ಹಾಕಿದ್ವಿ 15 ತಾರೀಕು ಅಂದ್ರೆ 1ನೇ ತಾರೀಕಿಗೆ ಈ ಗಿಡಕ್ಕೆ ಸರ್. ಹಾಗೆ ತಿಂಗಳಿಗೆ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರಿಂದ ಹೂವು ಚೆನ್ನಾಗಿ ಸಿಗುತ್ತೆ ಸರ್, ಎರಡು ಚೆನ್ನಾಗಿ ಸಿಗ್ತವೆ. ಹೂವಿನ ಮಾರಾಟ ಎಲ್ಲ ದಾವಣಗೆರೆಯಲ್ಲೇ ಮಾರೋದ? ದಾವಣಗೆರೆ ಸರ್ ಮಾರ್ಕೆಟ್ಗೆ. ನಿಮ್ಮೂರಿಗೂ ದಾವಣಗೆರೆಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? 12 ಕಿಲೋಮೀಟರ್ ಆಗುತ್ತೆ ಸರ್. ಪ್ರತಿ ದಿವಸ ನೀವೇ ತಂದು ಕೊಡ್ಬೇಕಾ? ಪ್ರತಿದಿನ ನಾವೇ ಕೊಡ್ಬೇಕು ಸರ್. ಬೆಳಗ್ಗೆ 10 ಗಂಟೆ ಒಂದು ಮಾರ್ಕೆಟ್ ರೇಟ್ ಇರುತ್ತೆ, 2 ಗಂಟೆ ಒಂದು, 5 ಗಂಟೆ ಒಂದು ರೇಟ್ ಇರುತ್ತೆ ಸರ್. ನಮಗೆ 12 ಗಂಟೆವರೆಗೂ ನಾವು ಕಳ್ಸೋದ್ರಿಂದ ನಮಗೆ 4 ಗಂಟೆ ರೇಟಿಗೆ ಕೊಡ್ತೇವೆ ಸರ್. ಒಳ್ಳೆ ಇಳುವರಿ ಬಂದರೆ ನಿಮಗೆ ಒಂದು ತಿಂಗಳಿಗೆ ಖರ್ಚೆಲ್ಲ ತೆಗೆದು ಎಷ್ಟು ಉಳಿತಾಯ ಆಗುತ್ತೆ ಸರ್? ಒಳ್ಳೆ ಇಳುವರಿ ಬಂದಿದ್ದ ಇಳುವರಿಗೆ ಕರೆಕ್ಟಾಗಿ ಬೆಲೆ ಸಿಗ್ತಾವ ಅಂತಂದರೆ, ಈಗ ನಮ್ದು 10 ಕೆಜಿ ಬಂದಾಗ 200 ರೂಪಾಯಿ ಕೆಜಿ ನಮಗೆ ಸಿಕ್ತು ಅಂತಂದ್ರು, ಕೂಲಿ ಆಳು ಒಂದು ಕೆಜಿ 100 ರೂಪಾಯಿ ಅನ್ಕೊಂಡ್ರು 100 ರೂಪಾಯಿ ಲಾಭ ಆಗುತ್ತೆ ಸರ್. ನಮಗೆ ತಿಂಗಳಿಗೆ ಏನಾದ್ರು 30,000 ಲಾಭ ಆಗುತ್ತೆ ಸರ್. ಇದು ಅನಿವಾರ್ಯವಾಗಿ ಇವತ್ತು ನಮಗೇನೋ ಕಷ್ಟ ಸುಖ ಬಂತು ಬಿಡಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಮತ್ತೆ ನಾಳೆ ಬಿಡಿಸಿ ಮಾರ್ಕೆಟ್ ಮಾಡ್ಲಿಕ್ಕೆ ಏನು ಕಷ್ಟ ಆಗುತ್ತೆ? ಇಲ್ಲ ಸರ್, ಅದು ಕಾಕಡ ಮಾತ್ರ ಬರಲ್ಲ ಸರ್ ಆ ಟೈಪ್. ಅವತ್ತಿನ ಸದ್ದು ಅವತ್ತೇ ಬಿಡಿಸ್ಬೇಕು ಸರ್. ಅವತ್ತೇನೇ ಕಾರ್ಯಕ್ರಮ ಇದ್ರೆ ಅವತ್ತಿಂದ ಬಿಟ್ಟರು ತಿರುಗಿಸಕ್ ಲಾಸೇ ಸರ್. ಅದು ಅಳ್ಳಿರುತ್ತೆ ಸರ್, ಒಂದೇ ದಿವಸಕ್ಕೆ ಅಳ್ಳತ್ತೆ ನಮ್ದು, ಹಾಗೆ ಲಾಸ್ ಆಗುತ್ತೆ. ಕನಕಾಂಬ್ರಿ ಹಾಕಿದಾರೆ ಅಂತಂದ್ರೆ ಸರ್ 3 ದಿನ 4 ದಿನ ಬಿಡ್ಬೋದು ಸರ್. ಕನಕಾಂಬ್ರಿ ನಾವು ಮುಂಚೆ ಹಾಕಿದಾಗೆಲ್ಲ ಏನಾಗ್ತೀವಿ ಸರ್, ನಾವೆಲ್ಲ ಹೊರಗಡೆ ಅಡ್ಡಾಡ್ತಿದ್ದೀವಿ ಸರ್. ಈ ಕಾಕಡ ಹಾಕಿದ್ಮೇಲೆ ಎಲ್ಲಿ ಹೊರಗಡೆ ಅಡ್ಡಾಡಕ್ ಆಗ್ತಾ ಇಲ್ಲ ಸರ್. ಡೈಲಿ ಬಿಡಿಸೋದು ಇರುತ್ತೆ, ಡೈಲಿ ಕೆಲಸ ಇರುತ್ತೆ, ಡೈಲಿ ಕಟ್ಸೋದಿರುತ್ತೆ ಸರ್. ಕನಕಾಂಬ್ರ ಆದ್ರೆ 2 ಸಹ 3 ಸಹ 5 ಸಹ ಬೇಕು ಸರ್, ಒಂದು ಸಹ ಕಳೆದ್ರೆ. ಹಾಗಾಗಿ ನಡುವೆ 4 ದಿನ ಗ್ಯಾಪ್ ಇರುತ್ತೆ ಸರ್. ನಾವು ಅದ್ರಾಗ 2 ಸಲ 2 ಸಲ ಹರ್ಕೊಳೋದ್ರಿಂದ ನಮಗೆ ಅವಾಗ ಗ್ಯಾಪ್ ಇದ್ದಿಲ್ಲ ಸರ್. ಅದನ್ನು ಡೈಲಿ ಮಾಡ್ಕೊಂಡಿದ್ವಿ. ಒಂದ್ಸ ಬಿಟ್ಟರೆ ಒಂದ್ಸ ಇದ್ರೆ ಕೆಲಸ ಲೇಜಿ ಆಗುತ್ತೆ ಅಂತೇಳಿ ನಾವು ಡೈಲಿ ಮಾಡ್ಕೊಂಡಿದ್ವಿ ಸರ್. ಒಟ್ಟಾರಾಗಿ ಮಲ್ಲಿಗೆ ಹೂವಿನ ಬೆಳೆ ಲಾಭದಾಯಕ ಅಂತೀರಾ? ಮಲ್ಲಿಗೆ ಹೂವಿನ ಲಾಭ ಇದೆ ಸರ್. ಒಳ್ಳೆ ಬೆಲೆ ಸಿಗ್ಬೇಕು ಸರ್, ಅಂದ್ರೆ ನಮಗೆ ಹೆಚ್ಚು ಶುಭ ಕಾರ್ಯಕ್ರಮಗಳು ಆದಾಗ ನಮಗೆ ಹೆಚ್ಚಿಗೆ ಬೆಲೆಗಳು ಸಿಗುತ್ತೆ ಸರ್. ಎಲ್ಲ ನೀವು ಹೋಲ್ಸೇಲ್ ಕೊಟ್ಟು ಬರ್ತೀರಾ, ಏನಾದ್ರು ಕುಂತ್ಕೊಂಡು ಮಾರಾಟ ಮಾಡ್ತೀರಾ? ಇಲ್ಲ ಸರ್, ನಾವೆಲ್ಲ ಹೋಲ್ಸೇಲ್ ಆಗಿ ಕೊಟ್ಟು ಬರ್ತೀವಿ ಸರ್. ಈಗ ನಾವು ಇಲ್ಲಿ 4 ಜನ ಇರೋದನ್ನ ನಾವು ಮಾರಾಟ ಮಾಡಕ್ಕಂತ ಹೋದ್ರೆ ಮತ್ತೆ ಇಲ್ಲಿ ಅರೇ ಹೂವು ಇರಲ್ಲ ಸರ್. ಹೊಲ್ದಾಗ ಸುಮ್ಮನೆ ವೇಸ್ಟ್ ಆಗೋ ಬದಲು ನಮಗೆ ಅದೇ ಕಡಿಮೆ ಅಲ್ಲಿ ಹೋದ ಅಂಗಡಿಗೆ ಹೋಯ್ತಂತಂದ್ರು ನಮಗೆ ಕಡಿಮೆ ಒಂದು 50 ರೂಪಾಯಿ ಕಡಿಮೆ ಆಯ್ತಂದ್ರೂ ಅವತ್ತಿನ ಹೊಲ್ದಲ್ಲಿ ಆ ವೇಸ್ಟ್ ಆಗೋವು ಅವತ್ತು ದುಡ್ಡು ಸಿಗುತ್ತೆ ಸರ್ ನಮಗೆ. ಹಾಗಾಗಿ ನಾವು ಹೋಲ್ಸೇಲ್ ಅಂಗಡಿಗಳಿಗೆ ಕೊಡ್ತೀವಿ ಸರ್. ಈಗ ಸೀಸನಲ್ಲಿ ಏನು ರೇಟ್ ಸಿಗುತ್ತೆ ಕೆಜಿಗೆ? ಬಿಡದಿಂದಲ್ಲಿ ಈಗ ಶೂನ್ಯವು ಈ ತರ ಒಂದು ಸೀಸನ್ ಇಲ್ಲದಂತ ಸಮಯದಲ್ಲಿ ಏನು ರೇಟ್ ಇರುತ್ತೆ? ಸೊ ಸೀಸನ್ ಕಡಿಮೆ ಇದ್ದಾಗ ಲಾಸ್ಟ್ ರೇಟ್ ಹೂವು ಅಂತದ್ದು 60-ರಿಂದ 80 ವರೆಗೂ ಇರುತ್ತೆ ಸರ್. ಹೂ ಬಳ ಬಿಟ್ಟಾಗ ಸರ್ ಸೀಸನ್ ಅಲ್ಲಿ ಹೂ ಬಳ ಬಿಟ್ಟರು ಸೀಸನ್ ಅಲ್ಲಿ ರೇಟ್ ಇದೆ ಅಂತಂದ್ರೆ ಒಂದು 150-200 ರೂಪಾಯಿ ಇರುತ್ತೆ ಸರ್. ರೇಟ್ ಜಾಸ್ತಿ ಆಗಂತದ್ದು 800-1500 ವರೆಗೂ ರೇಟ್ ಆಗುತ್ತೆ ಸರ್. ಸೀಸನ್ ಹೂ ಬಹಳ ಕಡಿಮೆ ಇದ್ದು ಸೀಸನ್ ಬಹಳ ಇತ್ತು ಅಂದ್ರೆ ರೇಟ್ ಜಾಸ್ತಿ ಇರುತ್ತೆ ಸರ್. ಶ್ರಾವಣಗಳಲ್ಲೆಲ್ಲ 800-1500 ವರೆಗೂ ಇರುತ್ತೆ ಸರ್ ರೇಟ್. ಏನ್ ರೇಟ್ ಸಿಕ್ಕರೆ ನಿಮ್ಗೆ ಲಾಸ್ ಆಗುತ್ತೆ? ಒಳ್ಳೆ ರೇಟ್ ಅಂದ್ರೆ ಏನ್ ರೇಟ್ ಸಿಗಬೇಕು ನಮ್ಮ ರೈತರಿಗೆ ಹೂವಿನ ಬೆಳೆಗಾರರಿಗೆ ಅಂತ ಸರ್? ನಮಗೆ 200 ರೂಪಾಯಿ ಮೇಲ್ಗಡೆ ಸಿಕ್ಕರು ಲಾಭ ಆಗುತ್ತೆ ಸರ್. ಕೆಜಿಗೆ ನಮಗೆ ಈಗ ಒಂದು 2 ಕೆಜಿ ಹೂವು ಅರಿತಾರ ಅಂದ್ರೆ 300 ರೂಪಾಯಿ ಅವ್ರು ತೆಗೆದ್ರೆ 3 ಕೆಜಿ ಹೂವು ಅರಿಬೇಕು ಸರ್. 300 ರೂಪಾಯಿ ಲಾಭ ಆಗುತ್ತೆ ಸರ್ ಒಂದು ಕೂಲಿಯಿಂದ. ಹಂಗೆ ನಮಗೆ ಹಂಗಾಗಿ ನಮ್ಗೆ 200 ರೂಪಾಯಿ ಲಾಭ ಇದ್ರೆ ಸಾಕು ಸರ್. ಕೆಜಿಗೆ 200 ರೂಪಾಯಿ ಸಿಕ್ತಂದ್ರೆ ನಮಗೆ ಲಾಭ ಆಗುತ್ತೆ ಸರ್. ಇನ್ನು 200 ಒಳಗೆ ಬಂದಾಗ ನಮಗೆ ಲಾಸ್ ಆಗ್ತಾ ಇರ್ಬೋದು. ಆದ್ರೆ ನಾವು ಗಿಡದಲ್ಲಿ ಹೂವು ಬಿಟ್ಟರೆ ಹೂವು ಇಳುವರಿ ಕಡಿಮೆ ಆಗುತ್ತೆ ಅಂತ ಹೇಳಿ ನಾವು ಅರಲೇಬೇಕಾಗುತ್ತೆ ಸರ್. ಹಾಗಾಗಿ ಆ ಟೈಮಲ್ಲಿ ನಾವೇ ಕೈಲಿದ್ದು ಹಾಕ್ಬೇಕಾಗುತ್ತೆ. ಬಟ್ 200 ರೂಪಾಯಿ ಮೇಲ್ಗಡೆ ಸಿಕ್ತು ಅಂದ್ರೆ ನಮಗೆ ಯಾವುದೇ ತರದ ಲಾಸ್ ಇರಲ್ಲ ಸರ್, ಎಲ್ಲ ಲಾಭನೇ ಇರೋದು ಸರ್. ಹೂವಿನ ಬೆಳೆಯಿಂದ ಎಷ್ಟೊಂದು ಲಾಭ ಇರ್ಬೇಕಾದ್ರೆ ಇನ್ನೂ ಸ್ವಲ್ಪ ಒಂದು 1/2 ಎಕರೆ 3/4 ಎಕರೆಗೆ ಹಾಕಿ ಮಾಡ್ಬೇಕಂತ ಆಸಕ್ತಿ ಏನಿಲ್ಲ? ಇಲ್ಲ ಸರ್, ಈಗ ನಮಗೆ ಬೇರೆ ಕಡೆ ಎಲ್ಲ 100 ಗುಣಿ 150 ಗುಣಿ ಹಾಕ್ತಾರೆ ಸರ್. ಅದಕ್ಕೆ 10-12 ಆಳು ಇರ್ತಾರೆ ಸರ್. ಈಗ ನಾವು 300-350 ಗುಣಿ ಹಾಕಿದ್ರೆ ಈಗ ಆಳುಗಳು ಸಿಗೋದು ಕಷ್ಟ ಆಗುತ್ತೆ ಸರ್. ನಮಗೆ ಇಳುವರಿ ಈಗ 2ನೇ ವರ್ಷ ಸರ್. ಈಗ 3-5 ವರ್ಷದವರೆಗೂ ನಮಗೆ ಇಳುವರಿ ಜಾಸ್ತಿ ಆಗುತ್ತೆ ಸರ್. ಅವಾಗ ನಾವು ಆಳು ಹುಡ್ಕೋದೇ ಕಷ್ಟ ಆಗಿರುತ್ತೆ ಸರ್. ಈಗ ಕೂಲಿಗಳು ಸಿಗೋದೇ ಕಷ್ಟ ಆಗುತ್ತೆ ಸರ್. ಹಾಗಾಗಿ ನಮಗೆ ಇದೇ ಸಾಕು ಅನ್ಸುತ್ತೆ ಸರ್. ಇದ್ರಾಗೇನು ಈಗ ಆಳುಗಳು ಹುಡುಕ್ಬೇಕು ಸರ್. ನಾವು ಈಗಾದ್ರೂ ನಾವು ಈಗ 2 ಲೈನ್ಗಳು ಬಿಟ್ಟದೆ ಅರೆಯೋದು ಬಿಡಕ್ಕೆ ಹಚ್ಚಿವಿ ಸರ್, ಕೂಲಿಯರ್ ಸಿಗ್ತಾ ಇಲ್ಲ ಅಂತೇಳಿ. ಅದು ಸಿಕ್ಕಿದ್ರೆ ಇನ್ನೂ ಚೆನ್ನಾಗಾಗ್ತದೆ ಸರ್. ಈ ಕೃಷಿ ಜೊತೆಗೆ ಹೈನುಗಾರಿಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸರ್ ಹೈನುಗಾರಿಕೆ ನಮ್ದೆಲ್ಲ ಸಣ್ಣರಿದ್ದಾಗ ಮಾಡ್ತಿದ್ವಿ. ನಾವು ಸ್ಕೂಲಿಗೆ ಹೋಗ್ತಾ ಇರ್ಬೇಕಾದ್ರು 8 ಆಕಳ ಇದ್ವು, ಒಟ್ಟು ಈಗ ನಮ್ಮೊಂದು 4 ಇದ್ದಾವೆ ಸರ್. ನಡುವೆ ಆಕಳುಗಳು ತೆಗೆದ್ವಿ ಮನೆ ಚೇಂಜ್ ಮಾಡಿದ್ರಿಂದ, ಈಗ ಮತ್ತೆ ಆಕಳುಗಳು ಅವೇ ನಮ್ಮ ಕರುಗಳಿದ್ವು ಸರ್, ಅವೇ ಆಕಳುಗಳಾಗಿದೆ ಸರ್. ನಮ್ಮವೆಲ್ಲ ಅಂದರೆ ಹೆಚ್ಚು ಹಾಲು ಕೊಡೋಂಥ ಆಕಳುಗಳಲ್ಲ ಸರ್, ನಮಗೆ ಹಾಲು ಕೊಡಲಿದ್ಬಿಟ್ಟು ಹೊಲಕ್ಕೆ ಗೊಬ್ಬರ ಬೇಕು ಸರ್ ನಮಗೆ. ಹಾಗಾಗಿ ನಮಗೆ ಜವಾರಿ ಆಕಳುಗಳನ್ನ ಇಟ್ಕೊಂಡಿದ್ವಿ, ಜವಾರಿ ಮಿಕ್ಸ್ ಮೌಳಿಗಳು ಇಂಥವು ಇಟ್ಕೊಂಡಿದ್ದೀವಿ ಸರ್. ಈ ಕೃಷಿ ಬದುಕು ಮಾಡ್ಕೊಂಡು, ಹೈನುಗಾರಿಕೆ ಮಾಡ್ಕೊಂಡು, ಹೂವಿನ ಕೃಷಿ ಎಲ್ಲ ಮಾಡ್ಕೊಳ್ಲಿಕ್ಕೆ ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರೆ, ಯಾವ ರೀತಿ ಸಹಕಾರ ಸಿಗ್ತಾ ಇದೆ ಸರ್? ಮನೆಯಲ್ಲೆಲ್ಲ 4 ಜನ ಇದ್ದೀವಿ. ನಾವು ಫಸ್ಟಿಗೆ ಓದೋದು ಮುಗಿದ್ಮೇಲೆ ನಾ ಹಿಂಗೆ ಹೊಲದಾಗ ಕೆಲಸ ಮಾಡ್ತೇನೆ ಅಂದರೆ ಅಪ್ಪಾಜರು ಹೊರಗಡೆ ಹೋಗು ಅಂತ ಹೇಳಿದ್ರು ಫಸ್ಟಿಗೆ. ಎಲ್ಲ ಮಕ್ಕಳಿಗೆ ಹೇಳಿರ್ತಾನೆ ಪಾಪ ಅವರು ಹೇಳಿದ್ರು ಸರ್. ತಿರುಗಿ ನಾನು ಇಲ್ಲ ನಾನು ನಮ್ದ್ರಲ್ಲೇ ಮಾಡ್ತೀನಿ ಅಂತೇಳಿ ಅವ್ರು ಮುಂಚೆ ಭತ್ತ ಬೆಳೀತಿದ್ವಿ ಸರ್ ಎಲ್ಲ. ಈಗ ತಿರುಗಿ ನಾನು ಹೂವಿನ ಬೆಳೆಗಳು ಹಾಕೋಣ ಅಂತೇಳಿ ಡಿಸೈಡ್ ಮಾಡಿ ಹಾಕಿದ್ಮೇಲಿದ್ದ ಈಗ ಅವ್ರ ಅಪ್ಪಾಜರು ಕೆಲಸ ನೋಡೋರು ಸರ್, ಭತ್ತ ಬೆಳ್ಕೊಂಡ್ರೆ ಸುಮ್ಮನೆ ಇರೋರು. ಈಗ ಅವ್ರಿಗೂ ದಿನ ಕೆಲಸ ಆಗ್ಬಿಡೋದು ಸರ್, ಅಪ್ಪಾಜರಿಗೂ ನಿಲ್ಲಂಗಿಲ್ಲ. ಯಾಕಂದ್ರೆ ಮನೆಯಲ್ಲಿ ಸುಮ್ಮನೆ ನಿಂತರೆ ಸುಮ್ಮನೆ ವೇಸ್ಟ್ ಆಗ್ತದೆ ಅನ್ನೋದು, ಹೊಲದಲ್ಲಿ ಹೋಗೋದು ಕೆಲಸ ಆಗೋದು. ಒಟ್ಟಾಗಿ ಸುಮ್ಮನೆ ಇರೋ ಬದಲು ಕೆಲಸ ಮಾಡ್ದಂಗೆ ಸರ್. ಈಗ ಮನೆಯವ್ರು 4 ಜನನು ಕೆಲಸ ಮಾಡಲೇಬೇಕು ಸರ್, ಅವಾಗ ಕೆಲಸ ಮಾಡಲಿಕ್ಕೆ ಕೆಲಸ ನಿಲ್ಲುತ್ತೆ. ಹಾಗಾಗಿ ನಮಗೆ ಚೆನ್ನಾಗಿದೆ ಸರ್. ಅಪ್ಪಾಜಿಯವರು ನಮಗೆ ಪ್ರೋತ್ಸಾಹ ಮಾಡಿದೆ ಸರ್, ಅಣ್ಣವರು ಪ್ರೋತ್ಸಾಹ ಮಾಡಿದ್ರು. ಅಣ್ಣನೇ ಜಾಸ್ತಿ ಮಾಡೋದು ಸರ್, ನಮಗಿನ ಜಾಸ್ತಿ ಅಣ್ಣರೇ ಮಾಡೋದು. ಅವರೇ ಎಲ್ಲ ದನಗಳು ನೋಡೋದು, ದನಗಳ ಜೊತೆಗೆ ನಮ್ದೆಲ್ಲ ಮನೆದಂದ್ರೆ ಎಲ್ಲ ನೋಡ್ಕೊಂಡು ಸರ್. ಈಗ ನೋಡಿದ್ರಲ್ಲ ಈ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತ ಅಂದ್ಬಿಟ್ಟು ಕೃಷಿಯಿಂದ ಹಿಂದೆ ಸರಿತಾರೆ, ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ. ಅಂಥದ್ರಲ್ಲೇ ನೀವು ವಿದ್ಯಾಭ್ಯಾಸ ಮಾಡಿ ಚಂದ ಆಸಕ್ತಿಯಿಂದ ಮಾಡ್ತಾ ಇದ್ರೆ ಈಗ ನೋಡಿದ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ಈಗಿನ ಹುಡುಗರು ಅನ್ಕಂದ್ರು ನಾವೇ ಯೂಟ್ಯೂಬ್ ಅಲ್ಲಿ ನೋಡಿದಂಗೆ ಎಷ್ಟೋ ಓದಿದಂತ ಹುಡುಗರು ಹೊರಗಡೆ ಬಂದು ಕೆಲಸ ಮಾಡ್ತಿದ್ರು ಸರ್ ಹೊಲದಲ್ಲಿ. ಈ ಕೊರೋನಾ ಸೀಸನ್ ಸರ್ ಹೆಚ್ಚಿಗೆ ಆಗಿದ್ ನಮ್ಗೆ ಕಾರಣ. ಈ ಕೊರೋನಾ ಮುಂಚೆ ನಮ್ಗೆ ಕೃಷಿಲಿ ಅಷ್ಟು ಇದ್ದಿಲ್ಲ ಸರ್, ಯಾವ ಯುವಕರು ಜಾಸ್ತಿ ತೋರಿಸ್ತಾ ಇರಲಿಲ್ಲ, ಕಡಿಮೆ ಎಲ್ಲೋ ಒಬ್ರು ನೋಡ್ತಾ ಇದ್ವಿ. ಅದೇ ಈಗ ನಮಗೆ ಕೊರೋನಾ ಬಂದಾಗಿಂದ ಈಗ ಹಳ್ಳಿ ಮನೆಗೆ ಬಂದ್ರು ಸರ್, ಎಲ್ಲ ಸಿಟಿಯಿಂದ ಬಿಟ್ಟರು. ಈಗೆಲ್ಲ ಅಲ್ಲಿ ಹಳ್ಳಿಲೇ ಜಮೀನು ಕೆಲಸ ಮಾಡ್ತಾ ಇದ್ರು. ಈಗ ಡ್ರ್ಯಾಗನ್ ಫ್ರೂಟ್ ಟ್ರಕ್ ಬಂದ್ರು ಸರ್, ತೋಟಗಾರಿಕೆ ದ್ರಾಕ್ಷಿ ಈ ಥರದ ಏನೋ ಒಂದು ತೋಟಗಾರಿಕೆ ಬೆಳೆಗಳು, ಹೂವಿನ ಬೆಳೆಗಳು, ರೋಸ್ ಬೆಳೆಗಳನ್ನ ಹಾಕತ್ತ. ಈಗ ಚಿಕ್ಕಬಳ್ಳಾಪುರ ಕಡಿಸಿದ್ನೆಲ್ಲ ಎಲ್ಲಿ ಯೂಟ್ಯೂಬಲ್ಲಿ ವೀಡಿಯೋಗಳು ಬರ್ತಿದ್ದಲ್ಲ ಸರ್, ಈಗ ಅಲ್ಲಿದೇ ಜಾಸ್ತಿ ಬರ್ತಾ ಇದೆ ಸರ್. ಯುವಕರು ಎಲ್ಲಿ ನೋಡಿದ್ರೆ ಯುವಕ ರೈತರು, ಈಗ ಒಬ್ಬರು 4 ಹಸು ಸಾಕಿರ್ತಾರೆ ಸರ್, 15-20 ಲೀಟರ್ ಕೂಡ ಅಂತವು 40-50 ಸಾವಿರ ಲಾಭ ಬರುತ್ತೆ ಅಂತ ಮಾಡ್ತಿರ್ತಾರೆ ಸರ್ ಲಾಭಗಳು. ಸರ್ ಟೆಕ್ನಾಲಜಿನೂ ಜೊತೆಗೆ ನಮ್ಮ ಕೃಷಿಲಿ ಬಳಸ್ಕೋಬೇಕು ಸರ್. ಈಗ ಹಳೆ ಪದ್ಧತಿನೇ ಬಳಸ್ಕೊಂತ ಹೋದಾಗ ಕಡಿಮೆ ಆಗುತ್ತೆ ಸರ್, ನಮ್ಗೆ ಇಳುವರಿ ಕಡಿಮೆ ಆಗುತ್ತೆ. ಅವಾಗಿನ ಭತ್ತ ಬೆಳೀತಿದ್ದು 10 ಚೀಲ ಬೆಳೀತಿದ್ರು ಸರ್, ಇವಾಗ 40 ಚೀಲ ಬೆಳೀತಾಯಿದ್ರು ಸರ್. ಈಗ ಅಂದ್ರೆ ಟೆಕ್ನಾಲಜಿನ ನಾವು ಜೊತೆಗೆ ಬೆಳೆಸ್ಕೋಬೇಕು ಸರ್. ತಂತ್ರಜ್ಞಾನಗಳು ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಸಲಹೆಗಳನ್ನ ಪಡ್ಕೋಬೇಕು, ನಮಗೆ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಸಲಹೆನೂ ಬೇಕು, ಜೊತೆಗೆ ಅದನ್ನ ನಾವು ಬಳಸ್ಕೊಳ್ಳೋ ಜಾಣತ ನಾವು ಕಲ್ಕೋಬೇಕಾಗುತ್ತೆ ಸರ್. ಹಂಗೆ ಕಲ್ಕೊಂಡು ಮಾಡಿದ್ರೆ ನಮ್ಗೆ ಲಾಭ ಇದೆ ಸರ್, ಜೊತೆಗೆ ಯಾವುದೇ ಥರ ನಷ್ಟ ಇಲ್ಲ ಸರ್. ಇದು ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದು ತಂದ್ಕೊಟ್ಟಿದ್ಯಾ ನಿಮಗೆ? ಹಾಂ ಸರ್, ಸಂತೋಷವಾಗಿದ್ದೀನಿ ಸರ್. ಹೊರಗಡೆ ಹೋಗಿ ಕೆಲಸ ಮಾಡಿ ಅಲ್ಲಿ ಅವ್ರ ಹತ್ರ ಬಯಸ್ಕೊಂಡು ಅಕಸ್ಮಾತ್ ಅವ್ರು 8 ಅವರ್ ಕೆಲಸ ಮಾಡಿ ಆಮೇಲೆ ಕಡೆ ನಾವು ಅವ್ರ ಹತ್ರ ಹೇಳ್ದಂಗೆ ಲಾಸ್ಟಿಗೆ ಏನೋ ಯಾವುದೋ ಒಂದು ಕೆಲಸ ಮಾಡಲಿಲ್ಲ ಅಂತಂದ್ರೆ ನಾವು ಕೆಟ್ಟ ಹೆಸರು ತಗೊಳಕಿನೋ, ಇಲ್ಲಿ ನಮ್ಮದೇ ಆದಂಥ ಹೆಸರು ಸರ್, ಅದಕ್ಕೆ ನಾವು ಮಾಡ್ಕೊತೀವಿ. ಮುಂದಿನ ಏನು ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀರ ಸರ್? ಈಗ ಮುಂದೆ ಅಡಿಕೆ ಹಾಕಿದ್ದೀವಿ ಸರ್, ನೆಕ್ಸ್ಟು ಏಲಕ್ಕಿ ಸರ್, ಏಲಕ್ಕಿ ಮತ್ತು ಕಾಳುಮೆಣಸು ಹಾಕ್ಕೊಂಡು ಹಾಕ್ಬೇಕಂತಿದ್ದೀವಿ ಸರ್. ಬಹಳ ಸಂತೋಷ ಸೋಮೇಶ್ ಅವರ, ಇದುವರೆಗೂ ನೀವು ಮಲ್ಲಿಗೆ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮಲ್ಲಿಗೆ ಹೂವಿನ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಮಾಳಗೊಂಡನ ಹಳ್ಳಿಯ ಕೃಷಿಕ ಎಂ ಸೋಮೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಪ್ರಿಯ ಶ್ರೋತೃಗಳಿಗೆ ಗಮನಿಸಿ, ನಾಳೆ ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಸಾರ್ವಜನಿಕ ಜಾಗೃತಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಚಳ್ಳಕೆರೆ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಇರುವ ವಿದ್ಯಾರ್ಥಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಇರುವ ಸೌಲಭ್ಯಗಳು, ವಿದ್ಯಾರ್ಥಿ ವೇತನ ಇತ್ಯಾದಿ. ಭಾಗವಹಿಸಿ ಕೇಳುಗರ ಪ್ರಶ್ನೆಗೆ ಆಗ ಉತ್ತರಿಸಲಿದ್ದಾರೆ ಚಳ್ಳಕೆರೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಶ್ರೀ ಜೆ ದೇವಲನಾಯಕ್ ಅವರು. ಕೇಳುಗರಾಗ ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಮೊಬೈಲ್ ಸಂಖ್ಯೆ 9141970272. ತಪ್ಪದೇ ಕೇಳಿ, ನಾಳೆ ಬೆಳಗ್ಗೆ 10 ಗಂಟೆಗೆ ನಿಮ್ಮ ಪ್ರೀತಿ ಚಿತ್ರದುರ್ಗ ಎಫ್ಎಂನಿಂದ ಹಲೋ ಆಕಾಶವಾಣಿ ಸಾರ್ವಜನಿಕ ಜಾಗೃತಿ ನೇರ ಫೋನಿನ್ ಕಾರ್ಯಕ್ರಮ 102.6 MHz. ಕೃಷಿರಂಗ ಕಾರ್ಯಕ್ರಮದನ್ನು ಕೇಳುತ್ತಿರುವಿರಿ. ಇನ್ನು ಇದೀಗ ರೈತರಿಗೆ ಸಲಹೆ. ರೈತರು ಕೀಟನಾಶಕಗಳನ್ನು ಬಳಸುವಾಗ ಸುರಕ್ಷಿತ ಕ್ರಮಗಳನ್ನು ಅಳವಡಿಸಿಕೊಂಡು ಬಳಕೆ ಮಾಡಬೇಕು. ಕೀಟನಾಶಕಗಳು ವಿಷಕಾರಿ ರಾಸಾಯನಿಕಗಳಾಗಿದ್ದು ಕೀಟಪೀಡೆಗಳಿಗೆ ಅಷ್ಟೇ ಅಲ್ಲದೆ ಇತರ ಉಪಯುಕ್ತ ಕೀಟಗಳಿಗೂ